ಯಾಕೋ ತುಂಬಾ ಗಾಬರಿ ಆಗಿದ್ಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಾರ್ಯಕ್ರಮ ರೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್ ಅಂತ. ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ನಾನು ಡೀನ್ ರವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಕಳೆ ನಾಶಕಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಮತ್ತು ಅದರಿಂದ ಆಗ್ತಾ ಇರತಕ್ಕಂಥ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕಳೆ ನಾಶಕಗಳು ಇದು ಕಳೆಯನ್ನು ನಾಶ ಮಾಡುವಂತಹ ಇದೊಂದು ರಾಸಾಯನಿಕ ವಸ್ತು, ಅದನ್ನು ನಾವು ಕಳೆನಾಶಕಗಳು ಅಂತ ಕರಿತೀವಿ. ಇದರಲ್ಲಿ ಎರಡು ರೀತಿಯ ಕಳೆನಾಶಕಗಳನ್ನು ನಾವು ಕಾಣ್ತೀವಿ. ಒಂದು ಉದಯ ಪೂರ್ವ ಕಳೆನಾಶಕಗಳು ಅಂತ ಕರಿತೀವಿ, ಇನ್ನೊಂದು ಉದಯೋತ್ತರ ಕಳೆನಾಶಕಗಳು ಅಂತ ಹೆಸರಿಸ್ತೀವಿ. ಉದಯಪೂರ್ವ ಕಳೆನಾಶಕಗಳು ಅಂದರೆ ನಾವು ಬಿತ್ತನೆ ಆದ ದಿನವೇ ಅಥವಾ ಒಂದು ದಿನ ಬಿಟ್ಟು ಕಳೆನಾಶಕವನ್ನು ಸಿಂಪರಣೆ ಮಾಡುವ ಒಂದು ಕಳೆನಾಶಕಗಳಿಗೆ ನಾವು ಉದಯ ಪೂರ್ವ ಕಳೆನಾಶಕಗಳು. ಇಂಥ ಉದಯಪೂರ್ವ ಕಳೆನಾಶಕಗಳನ್ನು ಬಳಕೆ ಮಾಡೋಕೋವಾಗ ಸ್ವಲ್ಪ ಅಂಶವನ್ನು ತಾವು ಗಮನದಲ್ಲಿಟ್ಕೋಬೇಕು. ಏನು ಅಂದರೆ ನೋಡಿ, ಯಾವಾಗ ನಾವು ಮಣ್ಣಿನ ಮೇಲೆ ಸಿಂಪರಣೆ ಮಾಡ್ತಾ ಇರ್ತೀವೋ ಆವಾಗ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಇರಬೇಕು. ಕೊಟ್ಟಿರ್ತಕ್ಕಂಥ ರಾಸಾಯನಿಕ ವಸ್ತು ಬೇರೆ ಬೇರೆ ಪದರಿಗೆ ಅದು ಮುಟ್ಟುವಂತೆ ಇರಬೇಕು. ಮೇಲ್ಪದರು ಮಣ್ಣು ಏನಾದರೂ ಗಾಳಿಯಾಡಿ ಅಥವಾ ಅಲ್ಲಿ ಹೆಚ್ಚಾಗಿ ತಾಪಮಾನ ಇದ್ದು ನೀರಿನ ಅಂಶ ಕಡಿಮೆನೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ ಅದು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ವಸ್ತು ಎಲ್ಲ ಆ ಕಳೆ ಬೀಜಗಳಿಗೆ ತಾಕದೆ ಆವಿಯಾಗಿ ಹೋಗುವಂಥ ಲಭ್ಯತೆ ಹೆಚ್ಚಿಗೆ ಇರುತ್ತೆ. ಈ ಸಂದರ್ಭದಲ್ಲಿ ತೇವಾಂಶ ಯಾವಾಗ ಇರುತ್ತೋ ಆವಾಗ ಈ ಒಂದು ಸಿಂಪರಣೆ ಮಾಡಿರ್ತಕ್ಕಂಥ ಕಳೆನಾಶಕದ ಒಂದು ತೀವ್ರತೆ ಹೆಚ್ಚಾಗಿ ಬೀಜಗಳ ಮೇಲೆ ಪರಿಣಾಮವನ್ನು ಬೀರಿ ಕಳೆಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರುತ್ತೆ. ಇನ್ನೊಂದು ಎರಡನೇ ಅಂಶ ಅಂತಂದರೆ ಉದಯಪೂರ್ವ ಕಳೆನಾಶಕಗಳನ್ನು ಬಳಕೆ ಮಾಡಿಕೊಳ್ಳುವಾಗ ಏನು ನಮ್ಮ ಒಂದು ಮನಸ್ಸಲ್ಲಿ ಇರಬೇಕು ಅಂತಂದರೆ ಹೆಚ್ಚಾಗಿ ತೇವ ಇದರಿಂದಲೇ ಆಗೋ ರೀತಿಯಲ್ಲಿ ಸಿಂಪರಣೆ ಮಾಡ್ತಾ ಇರಬೇಕು. ಸುಮ್ಮನೆ ಬರೀ ಹಿಡ್ಕೊಂಡು ಬಿಟ್ಟು ಹೋದರೆ ಆಗೋದಿಲ್ಲ. ಅದು ಮಿನಿಮಮ್ ಅಂದರೆ ನಾವೇನು ಹೇಳ್ತೀವಿ, 1 cm ನಷ್ಟಾದರೂ ಆ ನೆಲವನ್ನು ನೆನೆಯುವಂತೆ ನಾವು ಸಿಂಪರಣೆಯನ್ನು ಮಾಡಬೇಕು. ಅವಾಗೇನಾಗುತ್ತೆ, 3 cm ಆಳದಲ್ಲಿರ್ತಕ್ಕಂಥ ಕಳೆ ಬೀಜಗಳು ಮಾತ್ರ ಮೊಳಕೆ ಒಡೆದಿರ್ತವೆ. ಆಳದಲ್ಲಿರ್ತಕ್ಕಂಥ ಬೀಜಗಳು ಮೊಳಕೆ ಒಡೆಯೋದಿಲ್ಲ ಮತ್ತು ಅವು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಕಾಣಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಈ ಉದಯಪೂರ್ವ ಕಳೆನಾಶಕಗಳನ್ನು ಸಿಂಪರಣೆ ಮಾಡಿದಾಗ ಮಣ್ಣಿನಲ್ಲಿ ಇರತಕ್ಕಂಥ ನೀರಿನ ಜೊತೆಗೆ ಮಿಶ್ರಣ ಆದಾಗ ಅದು ಸುಮಾರು 2-3 cm ಆಳಕ್ಕೆ ಇಳಿದಾಗ ಏನಾಗುತ್ತೆ, ಆ ಆಳದಲ್ಲಿರ್ತಕ್ಕಂಥ ಎಲ್ಲ ಕಳೆಗಳನ್ನು ನಾವು ಹತೋಟಿಗೆ ತೆಗೆದುಕೊಂಡು ಬರಬಹುದು. ಇನ್ನು ಎರಡನೇ ಕಳೆನಾಶಕ ಅಂತಂದರೆ ಉದಯೋತ್ತರ ಕಳೆನಾಶಕ ಅಂತ ಹೇಳಿದೆ. ಅಂದರೆ ಕಳೆಗಳು ಭೂಮಿಯ ಮೇಲೆ ಕಂಡಾಗ, ಬೆಳೆಗಳು ಸಹಿತ ಭೂಮಿಯ ಮೇಲೆ ಕಂಡಾಗ ಸಿಂಪರಣೆ ಮಾಡುವಂಥ ಕಳೆನಾಶಕಗಳಿಗೆ ನಾವು ಉದಯೋತ್ತರ ಕಳೆನಾಶಕಗಳು ಅಂತ ಕರಿತೀವಿ. ಸೊ ಉದಯೋತ್ತರ ಕಳೆನಾಶಕಗಳನ್ನು ಸಿಂಪರಣೆ ಮಾಡುವಾಗ ಇಲ್ಲೂ ಸಹಿತ ಅಂಶವನ್ನು ತಾವು ಗಮನದಲ್ಲಿಟ್ಕೋಬೇಕು. ಕಳೆಗಳು ಸದೃಢವಾಗಿ ಬೆಳೆಯುವಂಥ ಶಕ್ತಿಯಲ್ಲಿರಬೇಕು. ಕಳೆಗಳು ಸಪ್ಪೆಗೆ ಇರಬಾರ್ದು, ಸಪ್ಪೆ ಅಂದರೆ ಎಲೆಗಳು ಮುದುಳಿರಬಾರ್ದು. ಕಳೆ ಒಂದು ತೀವ್ರತೆ ಹೆಚ್ಚಾಗಿ ಬೆಳೀತಾ ಇದೆ ಅನ್ನೋ ಒಂದು ಅಂಶ ನಮ್ಮ ಹತ್ರ ಕಾಣ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಸಿಂಪರಣೆ ಮಾಡಿರ್ತಕ್ಕಂಥ ಈ ರಾಸಾಯನಿಕ ವಸ್ತು ಕಳೆಯ ಎಲ್ಲ ಭಾಗಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸತ್ವವನ್ನು ಅದನ್ನು ಮುರಿದು ಹಾಕಿ ಅದನ್ನಂತ ಸಾಯುವಂತೆ ಮಾಡುವಂಥ ಕೆಲಸವೇ ಈ ಉದಯೋತ್ತರ ಕಳೆ ನಾಶಕಗಳ ಒಂದು ಕಾರ್ಯ ಇರುತ್ತೆ. ಇನ್ನೊಂದು ಕಳೆಗಳು ಏನಂತಂದರೆ ಅವುಗಳಿಗೆ ಒಂದು ಗುಣ ಇರುತ್ತೆ. ಕಳೆಗಳ ಎಲೆಗಳ ಮೇಲೆ ಈ ಮೇಣದ ಅಂಶ ಜಾಸ್ತಿ ಇರುತ್ತೆ, ವ್ಯಾಕ್ಸ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವಿ ನೋಡಿ. ಸೊ ಈ ವ್ಯಾಕ್ಸ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಅದು ಕರಗಿಸ್ಬೇಕು. ಅದು ಕರಗಬೇಕು ಅಂತಂದರೆ ನಾವು ಯಾವಾಗ ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ತೀವೋ ಅಂಥ ಸಂದರ್ಭದಲ್ಲಿ ಆ ಒಂದು ಸ್ಪರ್ಶವನ್ನು ಹೆಚ್ಚು ಸಮಯಗಳ ಕಾಲ ಈ ಎಲೆಗಳ ಮೇಲೆ ನಿಲ್ಲುವಂತ ಮಾಡುವಂಥ ರಾಸಾಯನಿಕ ವಸ್ತುಗಳನ್ನು ನಾವು ಈ ಒಂದು ಕಳೆನಾಶಕಗಳ ಜೊತೆಗೆ ಬಳಕೆ ಮಾಡ್ಕೋಬೇಕು. ಸೊ ಈ ಇತ್ತೀಚಿನ ದಿನಗಳಲ್ಲಿ 2 or 3 ರಾಸಾಯನಿಕ ವಸ್ತುಗಳ ಒಂದು ಸಂಯೋಜನೆ ಮಾಡಿರ್ತಕ್ಕಂಥ ಕಳೆನಾಶಕಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿದ್ದಾವೆ. ಅವುಗಳ ಸಿಂಪರಣೆಯಿಂದ ಎಲ್ಲ ಕಳೆಗಳನ್ನು ಹತೋಟಿಗೆ ತೆಗೆದುಕೊಂಡು ಬರಬಹುದು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9 4 9 2 8 4 9 4 1. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎಬಿಎಆರ್ಕೆ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುಣಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ. ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ. ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ಇನ್ನು ಮುಂದೆ ಕೇಳೋಣ ಕೋಳಿ ಸಾಕಾಣಿಕೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಕೃಷಿಕ ವೈಎನ್ ಅಶೋಕ್ ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಬಸ್ತಿಹಳ್ಳಿ ಗ್ರಾಮದ ಕೃಷಿಕರಾದಂತಹ ವೈಎನ್ ಅಶೋಕ್ ಅವರನ್ನ ಮಾತಾಡಿಸ್ತಾ ಇದೀವಿ. ಅವರು ಉಪಕಸಬಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ ಸರ್. ಅಶೋಕ್ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರೆ? ಒಂದು 10 ವರ್ಷ ಮೇಲೆ ಆಯ್ತು ಸರ್. ಕೃಷಿ ಬಂದ್ಮೇಲೆ ನೀವು ಏನೇನ್ ಬೆಳ್ಕಂತ ಬಂದ್ರೆ? ಬೆಳೆ ನಾವು ಮೆಕ್ಕೆಜೋಳ, ಅಡಿಕೆ ಎಲ್ಲ ಬೆಳೀತಾ ಇದ್ವಿ. ಈಗ ಎಷ್ಟು ಎಕರೆ ಜಮೀನ್ ಇದೆ ನಿಮಗೆ? 18 ಎಕರೆ. ಈಗ 18 ಎಕರೆ ಜಮೀನ್ ಇದ್ರು ಸಾಕಷ್ಟು ಅಡಿಕೆ ಬೆಳೀತಾ ಇದ್ರಿ, ಈ ಒಂದು ಮೆಕ್ಕೆಜೋಳ ಬೆಳೀತಾ ಇದ್ರಿ, ಜೊತೆಗೆ ಉಪಕಸಬಾಗಿ ಈ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಕೋಳಿ ಸಾಕಾಣಿಕೆ ಇದ್ದ ನಮಗೆ ಹೊಲಕ್ಕೆ ಗೊಬ್ಬರನ ಆಗುತ್ತೆ, ನಮಗೆ ದುಂಡು ಇದು ಚೆನ್ನಾಗಿ ಬರುತ್ತೆ ಅಂತ ಮಾಡಿಸಿ. ಈಗ ಕೋಳಿ ಸಾಕಾಣಿಕೆ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರ? 10 ವರ್ಷದ ಮೇಲೆ ಆಗಿದೆ, ಇದರಿಂದ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ. ಈಗ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಾಗ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಅನುಭವ ಇತ್ತ? ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು? ಇಲ್ಲ, ಅನುಭವ ಇದ್ದಿಲ್ಲ. ನಾವೇ ಮಾಡ್ಬೇಕು ಅಂತ ಮಾಡಿದೀವಿ. ಈಗ ಏನಾದ್ರೂ ಬೇರೆ ರೈತರ ಹತ್ರ ಹೋಗಿ ಕೋಳಿ ಸಾಕಾಣಿಕೆ ಮಾಡೋ ರೈತರ ಹತ್ರ ನೋಡ್ಕೊಂಡು ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ? ಇಲ್ಲ, ಎಲ್ಲ ಸ್ವಂತ ಮಾಡಿದೀವಿ ನಾವು, ಬ್ಯಾಂಕ್ ಲೋನ್ ಪಾನ ಏನ್ ತಗೊಂಡಿಲ್ಲ. ಈಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಾಗ? ಎಲ್ಲ ಮೊದ್ಲೆಲ್ಲ ನಾವೇ ಇವನ್ ತಂದ್ವಿ, ಕಲ್ಲು ಎಲ್ಲ ಮೆಟೀರಿಯಲ್ಸ್ ಅದೇ ತಗಡು ಪೋಲ್ಸ್ನೇ ಮಾಡಿದ್ವಿ ನಾವು. ನಾವಾಗಿ ಸ್ವಂತ ಮಾಡೋದ್ರಿಂದ ಪೋಲ್ಸ್ನೇ ಮಾಡಿದ್ವಿ. ಕೆಲವರೆಲ್ಲ ಕಬ್ಬಿಣದ ಮಾಡ್ತಾರೆ, ನಾವು ಪೋಲ್ಸ್ನೇ ಮಾಡಿದ್ವಿ. ಖರ್ಚು ಜಾಸ್ತಿ ಬರುತ್ತೆ ಇದಾದ್ರೆ, ಕಬ್ಬಿಣ ಆದ್ರೆ. ನಾವು ಅವಾಗ ದುಡ್ಡು ಇತ್ತಿಲ್ಲ ಕೈಯಾಗೆ, ಆ ಕಾರಣದಿಂದ ನಾವು ಸೀಟ್ ಹಾಕಿದೀವಲ್ಲ ಕಂಬ, ಆಮೇಲೆ ಮೆಸ್ಸು, ಅವಕ್ಕೆ ಆಮೇಲೆ ಫೀಡರ್ಸು, ಡ್ರಿಂಕರ್ಸು ಎಲ್ಲ ನಾವೇ ಸ್ವಂತ ಮುಂದೆ. ಈಗ ಇಲ್ಲಿ ಕೆಲವಷ್ಟು ಕಬ್ಬಿಣದ ಕಂಬ ಹಾಕಿದ್ರಿ, ಕಲ್ ಕಂಬ ಹಾಕಿದ್ರಿ, ಯಾಕೆ ಕಲ್ ಕಂಬನ ಜೊತೆಗೆ ಹಾಕಿದ್ರ? ಕಬ್ಬಿಣದ ಕಂಬದ ಜೊತೆಗೆ ಉಳ್ಕಂದ ಕಂಬ, ಹಂಗಾಗಿ ನಾವು ಈಗ ಕಲ್ಲಿನ ನೋಡಿ ಒಂದೊಂದು ಹಾಕಿದೀವಿ ಅಷ್ಟೇ, ಅದ್ರ ಸಪ್ರೇಟ್ ಏನಂತಿಲ್ಲ. ಈಗ ಶೆಡ್ ಅಂತಂದ್ರೆ ಸುಮಾರು ಎಷ್ಟು ನೀವು ಅಳತೆಯಲ್ಲಿ ಮಾಡಿದ್ರ? ಇದ್ದ 220 ಉದ್ದ ಐತಿ, ಅಗಲ 21 ಅಡಿ ಐತಿ, ಅದು ಆ ಕಡೆ 99-23 ಅಡಿ ಉದ್ದ ಐತಿ. ಅದು ಅಂದ್ರೆ 2 ಸೆಟ್ ಮಾಡಿದ್ರ ನೀವು? ಎರಡ್ ಸೆಟ್ ಮಾಡಿದ್ವಿ. ಯಾಕೆ 2 ಸೆಟ್ ಯಾಕೆ ಮಾಡ್ಕೊಂಡ್ರ? ದೂರ ದೂರ ಇರ್ಲಿ ಅಂತ ಹಂಗ ಆಡ್ ಮಾಡಿದ್ವಿ. ಈಗೆಲ್ಲ ಕೋಳಿ ಈಗ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಪ್ರಾರಂಭದಲ್ಲಿ ನೀವು ಈಗ ಶೆಡ್ ನಿರ್ಮಾಣ ಮಾಡಿದ್ರ, ಅವತ್ತಿನ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ರ ಇದಕ್ಕೆ? ಅವಾಗ ಒಂದು 4-5 ಲಕ್ಷ ಹೋಯ್ತು, ಈಗ ಮಾಡಕಂದ್ರೆ ಒಂದು 15 ಲಕ್ಷ ಬೇಕು. ಈಗೆಲ್ಲ ನೀವು ಶೆಡ್ ನಿರ್ಮಾಣ ಮಾಡಿದ್ರಲ್ಲ, ಈಗ ಮೇಲೆ ಸಿಮೆಂಟ್ ಸೀಟ್ ಹಾಕಿದ್ರಲ್ಲ, ಅಂದ್ರೆ ಬೇಸಿಗೆಯಲ್ಲಿ ಸಾಕಷ್ಟು ಹೀಟ್ ಆಗಲ್ವಾ? ಹೀಟ್ ಆಗುತ್ತೆ, ಹೀಟ್ ಆಗುತ್ತೆ, ಹೀಟ್ ಆದ್ರೆ ಗಾಳಿ ಬರುತ್ತಲ್ಲ ಸರ್, ಹೈಟ್ ಐತಲ್ಲ, ಹಂಗಾಗಿ ಏನು ಅನ್ಸಲ್ಲ. ಈಗೆಲ್ಲ ಇದು ಮಾಡ್ತಾರೆ ಮೇಲೆ ತುಂತುರು ನೀರು ಬೀಳಂಗ್ ಮಾಡ್ತಾರೆ, ನಾವು ಮಾಡಿಲ್ಲ, ಮಾಡ್ಬೇಕು ಅದನ್ನ ಮಾಡ್ತಾರೆ. ಬೇಸಿಗೆಯಲ್ಲಿ ಮೇಲೆ ನೀರು ಬೀಳಂಗ್ ಮಾಡ್ತಾರೆ ಮಾಡ್ತಾರೆ. ಅಂದ್ರೆ ಈಗೆಲ್ಲ ಈ ರೀತಿ ನೀವು ಸಿದ್ಧತೆ ಮಾಡ್ಕೊಂಡಿದ್ರಲ್ಲ ಶೆಡ್ ಅನ್ನ, ಈಗ ಕೋಳಿ ಅಂತಂದ್ರೆ ಓನ ಸಾಕಾಣಿಕೆ ಮಾಡ್ತೀರಾ ಅಥವಾ ಕಂಪನಿ ಮುಖಾಂತರ ಒಪ್ಪಂದ ಮಾಡ್ಕೊಂಡು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರ? ಇಲ್ಲ, ನಾವು ಮೊದ್ಲು ಒಪ್ಪಂದನೆ ಕೊಟ್ಟದ್ದು ಸರ್, ಈಗ ನಾವು ಓನ್ ಮಾಡ್ತಾ ಇದೀವಿ ಸರ್. ಯಾಕೆ ಅನಿಸ್ತು ನಿಮ್ಗೆ ಓನ್ ಆಗಿ ಮಾಡ್ಬೇಕು ಅಂತ? ಈಗ ಅವರು ಕಮಿಷನ್ ಕೊಡ್ತಾರಷ್ಟೇ, ಈಗ ನಾವು ಏನಾರ ಜಾಸ್ತಿ ಆದ್ರೆ ನಮಗೆ ಉಳಿತತಲ್ಲ ಅಂತ ಒಂದು ಇದ್ರ ಮೇಲೆ ನಾವು ಸ್ವಂತ ಮಾಡ್ತಾ ಇದೀವಿ. ರೇಟ್ ಸಿಕ್ಕರೆ, ಸಿಗ್ಲಿಲ್ಲ ಅಂದ್ರೆ ಉಳಿಯಲ್ಲ, ಏನು ಮಾಡಕ್ಕಾಗಲ್ಲ. ಅವಾಗ ಈಗ ಕಂಪ್ನಿ ಮುಖಾಂತರ ಒಪ್ಪಂದಕ್ಕೆ ಮಾಡಿಕೊಂಡು ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಅವಾಗೆಲ್ಲ ಅವರೇ ಆಹಾರ ಇದನ್ನೆಲ್ಲ ಕೊಡ್ತಾ ಇದ್ರ? ಎಲ್ಲ ಅವ್ರದೇ ಸರ್, ಮೆಡಿಸಿನ್ ಮರಿ ಎಲ್ಲ ಅವ್ರದೇ. ನಮ್ಗೆ ಅವಾಗ ನಾವು ಸಾಕರ್ 4.5 ರೂಪಾಯಿ ಕೊಡೋರು ಒಂದು ಕೆಜಿಗೆ, ಈಗ ನಾವು 6 ವರೆ ಈಗ 6.5 ಕೊಡ್ತಾರೆ. ಈಗ ಅದು ಪಾಡು, ಅದಕ್ಕೆ ನಾವೇನು ಸ್ವಂತ ಮಾಡ್ತಾ ಇದ್ವಿ ಅಷ್ಟೇ. ಈಗ ಸ್ವಂತ ಮಾಡಿದ್ರೆ ಹೆಚ್ಚು ಲಾಭ ತಗೊಳ್ಬಹುದು ಅಂತ? ತಗೋಬಹುದು, ಹೆಚ್ಚು ನಮಗೆ ರೇಟ್ ಸಿಕ್ಕರೆ ಚೆನ್ನಾಗಿ ಲಾಭ ಸಿಗುತ್ತಲ್ಲ ಅಂತ ಮಾಡಿದ. ಈಗೆಲ್ಲ ಮರಿ ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು? ನಾವು ಇಲ್ಲೇ ದಾವಣಗೆರೆ ಬ್ರೋಕರ್ ಸರ್, ಅಲ್ಲಿದ್ದ ಕೋಲಾರ, ಆಮೇಲೆ ಬೆಂಗಳೂರು, ಹೊಸೂರ, ಹುಬ್ಳಿ ಯಾವ್ದಾದ್ರು ಬರ್ತಾವೆ, ಎಲ್ಲಿ ಯಾವ್ದಾದ್ರು ಬರ್ತಾವೆ ಸುಮಾರಿ. ಈಗ ನೀವು ಹೋಗಿ ತಗೊಂಬರ್ತೀರಿ, ಅವರೇ ಬಂದು ಇಲ್ಲಿ ಏನಾದರೂ ಕೊಟ್ಟೋಗ್ತಾರ? ಎಲ್ಲ ಎಲ್ಲ ಅವರೇ ಬರ್ತಾರೆ ಸರ್, ನಾವೇನು ಹೋಗೋದೇನಿಲ್ಲ, ನಾವೇನು ಅಕೌಂಟಿಗೆ ದುಡ್ಡು ಹಾಕಕ್ಕಷ್ಟೇ, ಅವ್ರಿಗೆ ಅವರೇ ಬಂದು ಇಳಿಸ್ಬೇಕಾರೆ. ಈಗ ಹಣ ಕಳಿಸ್ಬೇಕು, ಜೊತೆಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ? ಬರ್ತಾರ. ಹೌದು. ಈಗ ಪ್ರತಿ ಒಂದು ಮರಿ ಈಗ ಎಷ್ಟು ಬೀಳುತ್ತೆ ನಿಮಗೆ ರೇಟು? ಈಗ ಮರಿ ನಾವು ತಂದಾಗಿದ್ದು 31 ರೂಪಾಯಿ ಸರ್ ಒಂದು ಮರಿ, ಫೀಡ್ ಕಾಸ್ಟ್ ಎಲ್ಲ ಸೇರಿ ಒಂದು ಕೆಜಿಗೆ 75-80 ರೂಪಾಯಿ ಬೀಳ್ತದೆ ನಮಗೆ. ಅದ್ರ ಮೇಲೆ ಖರ್ಚು, ಅದ್ರ ಮೇಲೆ ಬಂದ್ರೆ ಲಾಭ, ಇಲ್ಲ ಅಂದ್ರೆ ಲಾಸ್. ಈಗ ಮರಿ ಇಷ್ಟೊಂದು ತಗೊಳ್ತಿರಲ್ಲ ನೀವು, ಅಂದ್ರೆ ಪ್ರತಿ ಒಂದು ಬೀಡಿಗೆ ಎಷ್ಟು ಮರಿ ಸಾಕಾಣಿಕೆ ಮಾಡ್ತೀರ? ನಾವೀಗ 2.5 ಸಾವಿರ ಮಾಡಿತಾ ಇದೀವಿ ಸ್ವಂತ ಸಾಕೋದ್ರಿಂದ. ಮೊದ್ಲೆಲ್ಲ ಕೊಟ್ಟಾಗ 1.5 ಸಾವಿರ ಕೊಡೋರು ಅವರು, ನಾವೀಗ ಸ್ವಂತ ಮಾಡ್ತಾ ಇದೀವಲ್ಲ ಹಂಗಾಗಿ 2.5 ಸಾವಿರ ಮಾಡ್ತಾ ಇದೀವಿ. ಯಾಕೆ ಕಡಿಮೆ ಮಾಡಿದ್ರೆ ನೀವು ಸ್ವಂತಕ್ಕೆ ಸಾಕಾಣಿಕೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇನ್ನು ಹೆಚ್ಚು ಲಾಭ ಬರ್ತದಲ್ಲ? ಮೊದ್ಲೆಂಗ್ ಮಾಡ್ತಾ ಇದ್ರೆ 5-6 ಸಾವಿರ ಆತರ ಸಾಕಾಣಿಕೆ ಮಾಡಿದ್ರೆ? ಮಾಡಿದ್ರಿ ಈಗ ನಮಗ್ ಬಂಡವಾಳ ಜಾಸ್ತಿ ಬೇಕಲ್ಲ ಸರ್, ಹಂಗಾಗಿ ಬಂಡವಾಳ ಇಲ್ಲ ಅಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ಕಿದ್ದೆ. ಇಷ್ಟಾಗಕ್ಕೆ 5 ಲಕ್ಷ ಮೇಲೆ ಖರ್ಚು ಬರುತ್ತೆ ಒಂದು ಬೀಡು ಹೋಗಕ್ಕೆ, ಈ ಮರಿ ಫೀಡು ಮೆಡಿಸಿನ್ ಎಲ್ಲ ಅನ್ನೋದಕ್ಕೆ ಹೋಗೋತ್ತಿಗೆ 5 ಲಕ್ಷ ಖರ್ಚು, ಅದ್ರ ಮೇಲೆ ಬಂದ್ರೆ ಲಾಭ, ಇಲ್ಲ ಅಂದ್ರೆ ನಷ್ಟ. ಹಂಗೆ ಈಗ 2.5-3 ಸಾವಿರ ಒಂದಿಟ್ಟಿಗೆ ಅವ್ರು ಮರಿ ತಂದು ನಿಮ್ಮಲ್ಲಿ ಕೊಡ್ತಾರಲ್ಲ, ಈಗ ಎಲ್ಲವೂ ಆರೋಗ್ಯವಾಗಿ ಇದಾವೆ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗಲ್ಲ ಸಾವೇನು, ಚೆನ್ನಾಗಿ ಒಂದು ತೂಕ ಇರ್ತಾವ, ಒಂದು 40-50 ಗ್ರಾಮ್ ಇರ್ತಾವ ಒಂದು, ಹಂಗಿದ್ರೆ ಏನು ಸಮಸ್ಯೆ ಏನಿರಲ್ಲ. ಏನಾದ್ರೂ ಅವಕ್ಕೆ ಏನಾದ್ರು ಕಾಯಿಲೆ ಈ ತರ ಕಂಡಿಡಿಕ ಆಗುತ್ತ? ಇಲ್ಲ ಇಲ್ಲ ಆಗುತ್ತೆ, ಅಂದ್ರೆ ಈ ಎಂತ ಕಾಯಿಲೆ ಬರಲ್ ಇಲ್ಲೆಲ್ಲ ಏನು ಸಮಸ್ಯೆ ಏನಿಲ್ಲ. ಈಗೆಲ್ಲ ಶೆಡ್ ನಲ್ಲಿ ನೀವು ನೆಲಕ್ಕೆ ಏನು ಬಂಡೆ ಈ ತರ ಹಾಸಿಲ್ಲ, ನೆಲನ ಬಿಟ್ಟಿದ್ರಿ, ಕೋಳಿ ಮೇಲೆ ಏನು ಪರಿಣಾಮ ಬೀರಲ್ವಾ? ಇಲ್ಲ ಇಲ್ಲ ಇಲ್ಲ ಸರ್, ಬರಲ್ಲ, ಏನ್ ಸಮಸ್ಯೆ. ಈಗ ಅದು ಮಣ್ಣು ತಿನ್ನಂತದ್ದು ಇದ್ ಮಾಡಲ್ಲ ಕೋಳಿ, ಮಣ್ಣು ತಿಂದ್ರೆ ಏನಾಗಲ್ಲ ಸರ್ ಕೋಳಿಗೆ. ಈಗೆಲ್ಲ ಕಂಪ್ನಿಯವರೆಲ್ಲ ಮಾಡಿಸ್ತಾರ ಸರ್, ಎಲ್ಲ ಇದ್ ಮಾಡಿಸ್ತಾರೆ, ಎಲ್ಲ ಕಾಂಕ್ರೀಟ್ ಹಾಕಿಸ್ತಾ ಇದಾರ ಅವ್ರು, ನಾವೇ ಸ್ವಂತ ಮಾಡೋರಷ್ಟೇ ಹಿಂಗ ಇದು ಮಾಡ್ತಾರ ಮಣ್ಣಾಗ ಇದ್ ಮಾಡೋದು. ಈಗ ಫುಡ್ ಅಂತಂದ್ರೆ ದಿನನಿತ್ಯ ಯಾವ ರೀತಿ ಕೊಡ್ತೀರಾ, ಅದಕ್ಕೆ ಯಾವ್ಯಾವ ಫುಡ್ ಕೊಡ್ತಾ ಇದ್ರ? ನಾವು ಮೆಕ್ಕೆಜೋಳ, ಸೋಯಾ, ಮೆಡಿಸಿನ್ಸ್ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದ್ ಹಾಕಿ ಮುಂದೆ ಆಮೇಲೆ ದಿನ ಬೆಳಗ್ಗೆ ಹೊತ್ತು ಕೊಡ್ತೀವಿ. ಅಂದ್ರೆ ಪ್ರತಿದಿನ ಒಂದೇ ಬಾರಿ ಕೊಡೋದು? ಪ್ರತಿದಿನ ಒಂದೇ ಬಾರಿ, ಒಂದೇ ಬಾರಿ ಬೆಳಗ್ಗೆ ಎದ್ದು ಕಾಲು ಹೊಡೆದು ತೊಳ್ಕೊಂಡು ಫೀಡ್ ಹಾಕಿ ಹೋದ್ರೆ ಮತ್ತೆ ಬೆಳಗ್ಗೆ, ಏನ್ ಸುಮ್ಮನೆ ಅಡ್ಡಾಡ್ಬೇಕಷ್ಟೇ. ಅವಕ್ಕೆ ಏನಾದ್ರು ಪ್ಲೇಟ್ ಮಾಡಿ ಪ್ಲೇಟ್ ಮುಖಾಂತರ ಆಹಾರ ಕೊಡ್ತೀರಾ? ಯಾವ ರೀತಿ ಬಾಕ್ಸ್ ಅದಾವ ಸರ್, ಆ ತರ ಅದೇ ಬಾಕ್ಸ್ ಅದಾವಲ್ಲ ಅದೇ ತರ ತುಂಬಾ ತುಂಬಿಸ್ತೀವಿ ಅಷ್ಟೇ, ದಿನ ತುಂಬಿಸ್ತೀವಿ, ತುಂಬಿಸಿ ತಿನ್ಕಾಸ್ತಾವ ಅದು, ನೀರ್ ಹಾಕಿ ಮೆಡಿಸಿನ್ ಪಡಿಸಿ ಅನ್ನೋದ್ರೆ ಅಡ್ಡಿನ ಕರ್ಸ್ನಾಕ ಹಾಕಿ ಹೋಗ್ಬಿಡ್ತೀವಿ. ಅಂದ್ರೆ ಇತಿಮಿತಿ ಆಹಾರ ಕೊಡ್ತೀರಾ, ಹೆಚ್ಚು ಹೆಚ್ಚು ಆಹಾರ ಕೊಡ್ತೀರಾ ನೀವು? ಇಲ್ಲ ಇಲ್ಲ ಅದು ತುಂಬಾ ಕೊಡ್ತೀವಿ ಸರ್, ಮತ್ತೆ ಬೆಳಗ್ಗೆ ಬರೋದಿ ಖಾಲಿ ಹಾಕವ್ ಮತ್ತೆ ನಾಳೆ ಮುಂಜಾನೆ ಕೊಡೋದು, ಮತ್ತೆ ನಾಳೆ ಮುಂಜಾನೆ ಕೊಡೋದು. ಈಗ ನೀರು ಅಂತಂದ್ರೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರ? ಟ್ಯಾಂಕರ್ ಹಚ್ಚದ, 1,000 ಲೀಟರ್ ಹಚ್ಚದು, ಅದ್ರಿಂದ ಅದ್ರ ಮುಖಾಂತರ ಹೋಗುತ್ತೆ, ದಿನ ಒಂದು ಟ್ಯಾಂಕು ಖರ್ಚಾಗುತ್ತೆ. ಅಂದ್ರೆ ನಿಮ್ ಶೆಡ್ ನಲ್ಲಿ ಸಾಕಷ್ಟು ಕಡೆ ನೀರು ಬೆಳವ ಹಾಕಿ ಮಾಡಿದ್ರೆ? ಮಾಡಿದ್ವಿ ಸರ್, ಅವಾಗ ನೀರು ಪೈಪ್ ಕೊಟ್ಟು ಹೋಗ್ತಾವ ಡ್ರಿಂಕರ್ಸ್ ಮುಖಾಂತರ. ಈಗ ಸಾಮಾನ್ಯವಾಗಿ ಈಗ ಕೋಳಿಗಳಿಗೆ ಅಂತಂದ್ರೆ ಕಾಯಿಲೆ ಯಾವ್ಯಾವ ಕಾಯಿಲೆ ಬರ್ತಾವ ಅಂತ ಹೇಳ್ತೀರಾ ನಿಮ್ಮ ಒಂದು 10 ವರ್ಷದ ಅನುಭವದಲ್ಲಿ? ಇದು ಸೌಂಡ್ ಬರುತ್ತೆ CRD ಅಂತ ಬಂದ್ರೆ, ಇಲ್ಲ ಅಂದ್ರೆ ಇಂದ ಕೆಲವು ಸೈಡ್ ಪೀಕಿಂಗ್ ಬರುತ್ತೆ, ಅಂದ್ಬಿಟ್ರೆ ಅಂತ ಕಾಯಿಲೆ ಬಂದಿಲ್ಲ ಸರ್ ಇಲ್ಲೆಲ್ಲ. ಈಗ ಆತರ ಕಾಯಿಲೆ ಬಂದಾಗ ಏನು ನೀವು ಅಲ್ಲಿ ಕ್ರಮಗಳನ್ನ ತಗೊಳ್ತೀರಾ? ನಾವು ಅದು ಏನಿಲ್ಲ ಸರ್, ಮೆಡಿಸಿನ್ ತಂದು ಹಾಕ್ತೀವಿ ಸರ್, ನಾಟಿ ಅಂದ್ರೆ ಇದು ಲೋಳೆ ಸರ ಅವನ್ನ ಹಾಕ್ತಾರೆ, ಆಮೇಲೆ ಎಂಡ್ರಸಿನ್ ಒಂದ್ ಸ್ವಲ್ಪ ಕೊಡ್ತೀವಿ, ಅಷ್ಟು ಬಿಟ್ಟು ಏನೂ ಇಲ್ಲ ಸರ್. ಈಗ ನಾಟಿ ಮದ್ದು ಕೋಳಿಗೆ ಅದು ಹೊಂದಿಕೆ ಆಗುತ್ತಾ? ಹೊಂದಿಕೆ ಆಗುತ್ತೆ ಸರ್. ಈಗೆಲ್ಲ ನಾಟಿ ಮದ್ದು ಏನು ಕೆಲಸ ಮಾಡಲ್ಲ ಅಂತಾರೆ? ಇಲ್ಲ ಅದ್ ಕೆಲಸ ಮಾಡ್ತದ ಸರ್, ನಾಟಿ ಮದ್ದು ಲೋಳೆ ಸರ ಅಷ್ಟು ಪುಡಿ ಹಾಕಿ ಡ್ರಿಂಕರ್ಸಿ ಬಿಡ್ತಾರೆ. ಈಗ ಇಷ್ಟೊಂದು ಕೋಳಿಯಲ್ಲಿ ಈಗ 3,000 ಲೆಕ್ಕಕ್ಕೆ ನೀವು ಸಾಕಾಣಿಕೆ ಮಾಡಿದ್ರ, ಇದರಲ್ಲಿ ಒಂದೆರಡು ಕಾಯಿಲೆ ಬಂತಂದ್ರೆ ಹೆಂಗ ನಿಮಗೆ ಗೊತ್ತಾಗುತ್ತೆ? ಅದು ಒಂದು ಎರಡಕ್ಕೆ ಬಂದ್ರೆ ಗೊತ್ತಾಗಲ್ಲ ಸರ್, ಏನ್ ಬಹಳ ಏನಾರ ಆದ್ರೆ ಏನೋ ಫಾಲ್ಟ್ ಆಗಿ ಸುತ್ತದೆ ಅಂತ, ಒಂದು ಎರಡು ಸುತ್ತರೆ ಏನಂತ ಇದಾಗಲ್ಲ, ಗೊತ್ತಾಗಲ್ಲ. ಈಗ ಆತರ ಕಾಯಿಲೆ ಬಂದು ಸತ್ತಿದಾವ ಯಾವತ್ತಾದ್ರು? ಈಗ 10 ವರ್ಷಕ್ಕೆ ಮಾಡಿದೀವಲ್ಲ, ಏನಂತ ಕಾಯಿಲೆ ಏನು ಬಂದು ಏನು ಆಗಿಲ್ಲ. ಒಟ್ಟಾರೆ ನೀವು ಈಗ ಒಂದ್ಸಲ ಮರಿ ತಂದ್ರೆ ಈಗ ಎಷ್ಟು ದಿನದ ಮರಿ ನಿಮ್ಗೆ ಅಲ್ಲಿ ಕೊಡೋದು? ಒಂದೇ ದಿನದ ಅಲ್ಲಿ ಮೊಟ್ಟೆ ಹೊಡೆದು ಚಿತ್ ನಮ್ಮ ಆರಾಮಿ ಬರುತ್ತೆ. ಈಗ ನೀವು ಇಲ್ಲಿ ಮೊಟ್ಟೆ ಆತರ ಕಾಯಿ ಗಿಟ್ಕೊಂಡು ಮರಿ ಮಾಡ್ಕೊಳಕಾಗಲ್ವಾ? ಆಗಲ್ಲ ಆಗಲ್ಲ, ಅದಂಗ್ ಬರುತ್ತೆ ಸರ್, ನಾವು ಅವೆಲ್ಲ ಮಿಷಿನ್ ಮಾಡ್ತಾರ ಅವ್ರು, ನಾವ್ ಹೆಂಗ್ ಮಾಡಕ್ಕಾಗ್ತದೆ? ಆತರ ಮಿಷಿನ್ಗಳು ಇಲ್ಲಿ ತರಕ ಅಂದ್ರೆ ದುಬಾರಿ ದುಡ್ಡು ಬೇಕಾಗುತ್ತೆ ಅದನ್ನೆಲ್ಲ ಮಾಡಕ್ಕಾಗಲ್ಲ ನಮ್ ಕೈಲಿ ರೈತರ ಕೈಲಿ. ಈಗ ಮರಿ ಅಂತಂದ್ರೆ ತಂದು ಕೊಟ್ಟಮೇಲೆ ಸುಮಾರು ಅಂತಂದ್ರೆ ಎಷ್ಟು ದಿನ ಸಾಕಾಣಿಕೆ ಮಾಡ್ತೀರಾ ನೀವು? ನಾವು 45 ದಿನ ಸರ್ ತಂದಿಂದಿ, 45 50 ದಿನ ಆಗುತ್ತೆ. ಈಗ ಏನಾದ್ರೂ ನೀವು ಇನ್ನೂ ಹೆಚ್ಚು ದಿನ ಕಾಲ ಇಟ್ಕೊಂಡ್ರೆ ಅಂದ್ರೆ ತೂಕ ಹೆಚ್ಚುತ್ತಾ ಈ ಕೋಳಿಯ ತೂಕ? ತೂಕ ಬಂದ್ರೆ ನಮಗೆ ಲಾಸ್ ಆಗತ್ತೆ ಸರ್. ತೂಕ ಬಂದ್ರು ಫೀಡ್ ತಿನ್ನುತ್ತಲ್ಲ, ಜಾಸ್ತಿ ಫೀಡ್ ಹೋಗುತ್ತಲ್ಲ, ಅವಾಗ ಅಂತ ಇದು ಬರಲ್ಲ ನಮಗೆ, ಹೊರತ ಬರುತ್ತೆ. ಲಾಭ ಆಗಲ್ಲ, ಲಾಭ ಆಗಲ್ಲ ನಮ್ಗೆ. 45 ದಿನ ಲೆಕ್ಕನೆ, 50 ದಿನದೊಳಗೆ ಹೋಗ್ಬಿಡ್ಬೇಕು ಅವು ಏನ್ ರೇಟ್ ಇದ್ರು. ಇಲ್ಲ ಅದ್ರ ಮೇಲೆ ಇಟ್ಕೊಂತೀವಿ ಅಂದ್ರೆ ನಮಗೆ ಹೊರತ ಬರ್ತದೆ, ಲಾಸ ಆಗದು. ಕೆಲವೊಂದು ಇವನ್ ಕೊಡ್ತಾರೆ ಇಂಜೆಕ್ಷನ್ಗಳು, ಮೆಡಿಸಿನ್ ಅಂದ್ರೆ ಅದನ್ನೆಲ್ಲ ನೀವೇ ಕೊಡ್ತೀರಾ? ಇಲ್ಲ, ಇಂಜೆಕ್ಷನ್ ನಾವೇನು ಎಂದು ಕೊಟ್ಟಿಲ್ಲ ಸರ್. ಯಾಕೆ ಇಷ್ಟೊಂದು ವರ್ಷ ನೀವು ಕೋಳಿ ಸಾಕಾಣಿಕೆ ಮಾಡಿರ ಅದನ್ನೆಲ್ಲ ಯಾಕೆ ಕಲ್ತ್ಕೊಂಡಿಲ್ಲ? ಕಲ್ತ್ಕೊಂಡಿಲ್ಲ ಬರೋ ಗೊತ್ತು, ನಾವು ಏನು ಅಂತ ಮರಿಗೇನು ಎಫೆಕ್ಟ್ ಆದ್ರೆ ಅಷ್ಟೇ ಸರ್ ಇಂಜೆಕ್ಷನ್ ಕೊಡೋದು. ಸುಮ್ ಸುಮ್ನೆ ಕೊಡಲ್ಲ ಇಂಜೆಕ್ಷನ್. ಏನಾದ್ರು ಫಾಲ್ಟ್ ಆದ್ರೆ ಬಂದು ಅವ್ರ ಕಂಪ್ನಿ ಇರ್ತಾರಲ್ಲ ಅವ್ ಕೊಟ್ಟಿದ್ದೆಲ್ಲ ಒಂದ್ಸರಿ ಬಂದ್ ಮಾಡಿದ್ರು ಅವ್ರು. ಈಗ 10 ವರ್ಷ ನೀವು ಕೋಳಿ ಸಾಕಾಣಿಕೆ ಮಾಡಿದ್ರ, ಯಾವತ್ತು ನಿಮಗೆ ಕೋಳಿ ಸಾಕಾಣಿಕೆಯಲ್ಲಿ ಅಂದ್ರೆ ಕಾಯಿಲೆಗಳು ಬಂದು ಸತ್ತು ಕೋಳಿ ಲಾಸ್ ಆಗಿಲ್ಲ ಅಂದ್ರಿ, ಅಂದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮವಾಗಿ ಸಾಕಾಣಿಕೆ ಮಾಡಿದ್ರ ಇದ್ರ ಬಗ್ಗೆ ಹೇಳಿ? ಮುಂಜಾಗ್ರತೆ ಕ್ರಮ ಬಾಲಿ ಆದ್ರೆ ಎಲ್ಲ ಫೀಡ್ ಇದನ್ನ ತೆಗಿತೀವಲ್ಸ, ಗೊಬ್ಬರ ಎಲ್ಲ ತೆಗಿತೀವಿ, ತೆಗೆದು ಎಲ್ಲ ಒಡೆದು ಮತ್ ಸುಣ್ಣ ಹಾಕಿ ಒಂದು ತಿಂಗಳು ಬಿಟ್ಟೆ ನಾವು ಮರಿ ತರ್ಸೋದು. ಹಂಗಾಗಿ ಏನು ಇದು ಫಾಲ್ಟ್ ಬರಲ್ಲ ಸರ್. ಜಲ್ದಿ ಜಲ್ದಿ ತರಿಸ್ತಾರಲ್ಲ ಮರಿ, ಅವಾಗ ಸ್ವಲ್ಪ ಫಾಲ್ಟ್ ಬರುತ್ತೆ. ಪ್ರತಿನಿತ್ಯ ಯಾವ ರೀತಿ ಸ್ವಚ್ಛತೆ ಮಾಡ್ತಾರೆ ಈಗ ಕೋಳಿಗಳೆಲ್ಲ ಅಲ್ಲೇ ಇರ್ತವೆ? ಪ್ರತಿನಿತ್ಯ ಏನು ಸರ್, ಕಾಲಾಡ್ತೀವಿ ಅಷ್ಟೇ, ಆ ಕಡೆ ಈ ಕಡೆ ಒಣಗಂಗೆ. ಲಾಸ್ಟ್ಗೆ ಏನಿದ್ರು ಅಂತ ತೆಗೆದಾಕಿ ಸುಣ್ಣ ಹಾಕೋದು, ಆಮೇಲೆ ಅಲ್ಲೇ ತನಕ ಏನು ಹಾಕಲ್ಲ. ಈಗ ಅಲ್ಲೇ ಕಾಲಾಡಿದ್ರೆ ಅದೆಲ್ಲ ನಿಮಗೆ ಸ್ವಚ್ಛತೆಗೆ ಧಕ್ಕೆ ಬರಲ್ವಾ? ಇಲ್ಲ, ಏನಾಗಲ್ಲ, ಏನಾಗಲ್ಲ. ಇನ್ನು ಕಾಲ ಆಡದೆ ಅಷ್ಟು ಒಣಕ್ಯಂತದ ಸರ್ ಡ್ರೈ, ಇದು ಗೊಬ್ಬರ. ಹಂಗಾಗಿ ಡ್ರೈ ಆಗೋದ್ರಿಂದ ಏನು ಸಮಸ್ಯೆ ಆಗಲ್ಲ ಸರ್. ಈಗ ಸಾಕಷ್ಟು ಗಾಳಿ ಬೇಕಾದಾಗ ಗಾಳಿ ವ್ಯವಸ್ಥೆ ಮಾಡಿದ್ರ, ಈಗ ಗಾಳಿ ಬೇಡ ಅಂದಾಗ ಇದನ್ನೆಲ್ಲ ಯಾವ ರೀತಿ ಗಾಳಿ ಬರದಾಗಿ ಮಾಡ್ತೀರ? ಪಾಟ್ ಸುತ್ತಲೂ ಪಾಟ್ ಕಟ್ತೀವಿ ಸರ್. ಆ ಕಡೆ ಈ ಕಡೆ ಪಾಟ್ ಅದಾವಲ್ಲ, ಗಾಳಿ ಮಳೆ ಬಂತು ಅಂದ್ರೆ ಆಮೇಲೆ ಎತ್ತೀವಿ ಅದನ್ನ ಪಾಟ್. ಈಗ ಓಪನ್ ಜಲ್ಡಿ ಅದಕ್ಕೆ ಹಾಕಿಸಿದ್ರ ನೀವು? ಅದಕ್ಕೆ ಓಪನ್ ಜಲ್ಡಿ ಇರತ್ತೆ. ಈಗ ಗೋಡೆ ಇಟ್ಟು ಆ ತರ ಸಾಕಾಣಿಕೆ ಮಾಡಕ್ ಆಗಲ್ಲ ನೀವು? ಆಗಲ್ಲ, ಆಗಲ್ಲ ಸರ್. ಗೋಡೆ ಇಟ್ಟರೆ ಒಂದು ಕೋಳಿನೂ ಇರಲ್ಲ, ಏನ್ ಬಯಲಿದ್ರೆ ಗಾಳಿ ಆಡಿದ್ರೆ ಮಾತ್ರ ಅವ್ ಕೋಳಿ. ಮೇನ್ ಬೇಕಾಗಿರೋದ ಗಾಳಿ, ಗಾಳಿ ಬೆಳಕು. ಕತ್ಲಿಗೆ ಅವು ಸುಮ್ ದುಂಡಾಗ್ಬಿಡ್ತಾವ, ಕತ್ಲಿಗೆ ದುಂಡು ಕುತ್ಕೊಂಡ್ಬಿಡ್ತಾವ ಸರ್ ಕತ್ಲಿಗೆ. ಬೆಳಕಿದ್ರೆ ಮಾತ್ರ ಆಡ್ತಾವ ಅವು. ಈಗ ಸಾಮಾನ್ಯವಾಗಿ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ನಮಗೆ ಸರ್ ಈಗ ಒಂದು ಒಂದು ಕೋಳಿಗೆ ಅಂದ್ರೆ 31 ರೂಪಾಯಿ ಮರಿ ಖರ್ಚು, ಒಂದು ಕೆಜಿ ಫುಡ್ಗೆ 35-40 ರೂಪಾಯಿ ಖರ್ಚು, ಅಲ್ಲಿಗೆ ಒಂದು 70-80 ರೂಪಾಯಿ ಒಂದು ಕೋಳಿಗೆ ಖರ್ಚು ಬರುತ್ತೆ. ಒಂದು ಕೋಳಿ ಮರಿ ನೀವು ಸಾಕಾಣಿಕೆ ಮಾಡಿದ್ರೆ ಒಂದು 40 ದಿನಕ್ಕೆ ಎಷ್ಟು ಕೆಜಿ ಬರುತ್ತೆ? 40 ದಿನಕ್ಕೆ ಒಂದು 2 ಕೆಜಿ 200 ಸರ್, ಅಷ್ಟೇ. 2 ಕೆಜಿಯಿಂದ 200 ಬರುತ್ತೆ. ಈಗ ಅವರೇಜ್ 2 ಕೆಜಿ ಕಟ್ಕೊಂಡ್ರೆ ನಿಮಗೆ 1 ಕೆಜಿ ಎಷ್ಟು ರೇಟ್ ಹೋಗುತ್ತೆ ನಿಮಗೆ? 1 ಕೆಜಿ ಈಗ 70 ರೂಪಾಯಿ ಇತ್ತು ಸರ್, ಲಾಸ್ ಆಗತ್ತೆ. ಹಿಂಗೆ 70 ರೂಪಾಯಿ ಇದ್ರೆ 90 ರೂಪಾಯಿ ಏನಾರು ಇದ್ರೆ ಸಿಗೋದು. ಈಗ ಮಾರ್ಕೆಟ್ ನಲ್ಲೆಲ್ಲ ಒಳ್ಳೆ ರೇಟ್ ಇದೆಯಪ್ಪ, ಇಲ್ಲಿ ಯಾಕೆ ನಿಮಗೆ ಕಡಿಮೆ ರೇಟ್ ತಗೊಂತಾರೆ? ನಾವೇನ್ ಮೆಸೇಜ್ ಬರುತ್ತೆ ಆ ಮೆಸೇಜ್ ಏನೋ ಇದ್ರ ಪಕ್ಕ ಕಮ್ಮಿ ಕೇಳ್ತಾರೆ. ಇಲ್ಲಿ 80 ರೂಪಾಯಿ ಮೆಸೇಜ್ ಬಂದಿದ್ರೆ 75 ಕೇಳೋದು. ಹಂಗಾಗಿ ಬಾರಿ ಇದು ರೈತರಿಗೆ. ಯಾವತ್ತಾದ್ರೂ ಲಾಸ್ ಆಗಿದೆಯಾ ನಿಮಗೆ ಕೋಳಿ ಸಾಕಾಣಿಕೆಯಲ್ಲಿ? ಆಗಿತ್ತು, ಲಾಸ್ ಆಗಿದೆ. ರೇಟ್ ಇಲ್ದ? ಹಾ, ರೇಟ್ ಇಲ್ದ ಲಾಸ್ ಆಗಿದೆ. ಈಗ ಎಲ್ಲೋ ಒಂದ್ ಕಡೆ ನಿಮಗೆ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡಿದ್ರೆ ಉತ್ತಮ ಇತ್ತು ಅಂತ ಎಂದಾದ್ರೂ ಅನ್ಸಿದೀಯಾ? ಇಲ್ಲ, ಅನ್ಸಿಲ್ಲ ಸರ್. ಅನ್ಸಿದ್ರು ನಮಗೆ ಬಂಡವಾಳ ಬಹಳ ಬೇಕಲ್ಲ ಸರ್ ಅದನ್ನ ಮಾಡಕ್ಕೆ. ಹಂಗಾಗಿ ಅದ್ರ ಬಗ್ಗೆ ಚೇಂಜ್ ಮಾಡಿಲ್ಲ ನಾವು. ಈಗೆಲ್ಲ ಬ್ಯಾಂಕ್ ನಲ್ಲೆಲ್ಲ ಸಾಲ ಸೌಲಭ್ಯ ಇದೆಯಪ್ಪ, ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಬಹುದಲ್ಲ? ಬ್ಯಾಂಕ್ ಸೌಲಭ್ಯ ಬ್ಯಾಂಕ್ನರು ಕೊಡ್ಬೇಕಲ್ಲ ಸರ್. ಒಂದ್ಸರಿ ನಾ ಇದೇ ತರ ಮಾಡಿದ್ವಿ, ಇದಕ್ಕೆ ಕೋಳಿ ಲೋನ್ಗೆ ಎಲ್ಲ ರೆಡಿ ಮಾಡಿಸಿದ್ವಿ. ಎಲ್ಲ ಮಾಡಿಸಿದ್ರು ಬ್ಯಾಂಕ್ನಾಗ ಮ್ಯಾನೇಜರ್ ಎಲ್ಲ ರೆಡಿ ಮಾಡಿಸಿ ಬಂದಿನಿ. ಎಲ್ಲ ಆದಿಂದೆ ಬ್ಯಾಂಕ್ನವ್ರು ಏನ್ ಹೇಳಿದ್ರು, ಯಾರು ನಮ್ಮೂರಾಗ ಯಾರು ಏನ್ ಹೇಳಿದ್ರು ಅಂತ ಕೊಡ್ಬೇಡ್ರಿ ಅಂತ. ನೀನು ಕೊಡಲ್ಲಪ್ಪ ಅಂದ್ರು. ಈಗ ಒಟ್ಟಾರೆ ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಹೊಲದಲ್ಲಿ ಜಾಗ ಇರ್ಬೇಕು, ಹೊಲದಲ್ಲಿ ಒಂದು ಸರಿಯಾದ ಒಂದು ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕು, ಜೊತೆಗೆ ನೀರಿನ ವ್ಯವಸ್ಥೆ ಇರಬೇಕು. ಇದೆಲ್ಲದ್ರ ಜೊತೆಗೆ ಮುತುವರ್ಜಿಯಿಂದ ನೋಡ್ಕೊಂಡು ಹೋಗುವಂತವ್ರು ಆಗ್ಬೇಕಲ್ವಾ? ಹೌದು, ಮುತುವರ್ಜಿಯನ್ನ ನೋಡ್ಬೇಕು. ಮನೆಯವರೇ ಆದ್ರೆ ಪಾಡು, ಆಳ ಆದ್ರೆ ಅವ್ರು ಯಾವಾಗ ಕೆಲಸ ಮಾಡ್ತಾರೆ ಏನೋ ಮಾಡ್ತಾರೆ, ಅದನ್ನ ನಾವೇ ಮಾಡ್ತಾ ಇದೀವಿ. ನಾವ್ ಯಾರನ್ನ ಆಳಿಟ್ಟಿಲ್ಲ, ನಾವೇ ಮಾಡ್ತಾ ಇದೀವಿ. ಈಗೆಲ್ಲ 3000 ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಪ್ರತಿನಿತ್ಯ ಎಷ್ಟು ಜನ ಬೇಕಾಗ್ತಾರೆ ಇಲ್ಲೆಲ್ಲ ಕೆಲ್ಸಕ್ಕೆ? ನೀವ್ ಎಷ್ಟು ಜನ ಇದ್ರ? ನಾವ್ ಒಬ್ಬರೇ ಮಾಡ್ಬೋದು ಸದ್ನೇನ್, ಅಣ್ಣ ನಾವ್ ಇಬ್ಬರದಿವಿ, ಒಬ್ಬರೇ ಮಾಡ್ಕೊಂಡು ಹೋಗ್ಬೋದಿ. ಈಗೆಲ್ಲ ನೀರೆಲ್ಲ ಆಟೋಮೆಟಿಕ್ ಮಾಡಿದ್ರ, ನೀರು ಎಲ್ಲ ತಟ್ಟಿಗಳಿಗೂ ಹಂಗೆ, ಜೊತೆಗೆ ಆಹಾರ ಹಾಕದ್ ಅದ್ರಕ್ಕೆ. ನಮ್ ಚೀಲಗಳು ತಗೊಂಡ್ ಫೀಡರ್ನಾಗ ಹಾಕ್ತೀವಿ ಸರ್. ಅದ್ರ ತುಂಬಾ ತುಂಬಿಸಿ ಹೋಗ್ಬಿಟ್ರೆ ಮತ್ ಸಾಯಂಕಾಲ ನೋಡ್ಕೊಂಡು ಹೋಗೋದಷ್ಟೇ ನಾವು. ಈಗ ಯಾವ ಕೋಳಿ ಮೇಯ್ತಾ ಇದೆ, ಯಾವ ಕೋಳಿ ಆಹಾರ ತಿಂತಾ ಇಲ್ಲ, ಆರೋಗ್ಯ ಯಾವ ರೀತಿ ಇದನ್ನೆಲ್ಲ ಗಮನಿಸ್ಬೇಕು. ಸುಮ್ ಸುತ್ತಲೂ ಹೋಗಿ ನೋಡ್ಕೊಂಡ್ ಬಂದ್ರೆ ಗೊತ್ತಾಗತ್ತೆ ಯಾವ ಆಕ್ಟಿವ್ ಇದಾವೋ ಇಲ್ಲ ಮರಿ ಅಂತ. ಈಗೆಲ್ಲ ಬೇಕಾದಂತ ಫುಡ್ ಈಗೆಲ್ಲ ನೀವು ಜಮೀನಲ್ಲಿ ಬೆಳೆದ್ ಕೊಡ್ತಾ ಇದ್ರೆ ಬೇರೆ ಹೊರಗಡೆಯಿಂದ ತರ್ತೀರ? ಇಲ್ಲ, ನಮ್ದು ಈ ಸರಿ ನಮ್ಮ ಜೋಳದ್ದು ಮೆಕ್ಕೆಜೋಳ ಸೋಯಾ ಮೆಡಿಸಿನ್ ತಂದಿವಿ. ಈಗ ಸೋಯಾ ಅದನ್ನೆಲ್ಲ ನೀವೇ ಬೆಳಿಬೋದಲ್ಲ? ಸೋಯಾ ಇದನ್ನ ನಾವ್ ಬೆಳಿಬೋದ್ ಸರ್, ಅದು ಇನ್ನು ಹಿಂಡಿ ಬರುತ್ತಲ್ಲ ಆ ತರ ನಾವ್ ಇಲ್ಲೇನ್ ಮಾಡಿಲ್ಲ. ಒಟ್ಟಾರೆ ಒಂದು ಬೀಡ್ನಲ್ಲಿ ನಿಮಗೆ ಒಳ್ಳೆಯ ರೇಟ್ ಸಿಕ್ಕರೆ ಎಷ್ಟು ಲಾಭಾಂಶ ಬರುತ್ತೆ ನಿಮಗೆ? ರೇಟ್ ಸಿಕ್ಕರೆ ಸರ್ ಕೋಳಿಗೆ 20 ರೂಪಾಯಿ ಸಿಗ್ಬೋದು ಸರ್. ಒಂದು 2,000 ಅಂದ್ರೆ ಒಂದು 50-60 70 ಸಾವಿರ ಗಟ್ಟತನಕ ಸಿಗುತ್ತೆ. ಈಗ ಸುಮಾರು ಅಂತಂದ್ರೆ ವರ್ಷದಲ್ಲಿ ಒಂದು 8 ಬೀಡ್ ಆದ್ರೂ ತೆಗಿಬಹುದು? 8 ಬೀಡ್ ಆಗಲ್ಲ ಸರ್, ಒಂದು 4-5 ಬೀಡ್ ಅಷ್ಟೇ ಸರ್. ಯಾಕೆ ಆಗಲ್ಲ ಅಷ್ಟೊಂದು ಬೀಡ್ ತೆಗಿಯಕ್ಕೆ? ಒಂದೂವರೆ ತಿಂಗಳು ಇದೇ ಆಗುತ್ತಲ್ಲ ಸರ್, ಆಮೇಲೆ ಒಂದು 15 ದಿನ ಗ್ಯಾಪ್ 2 ತಿಂಗಳು ಆಯ್ತು, ಅಲ್ಲಿಗೆ 6 ಬೀಡ್ ಬಿಡ್ಬೋದು, ಹಂಗಾಗಿ ಒಂದು 4-5 ಬೀಡ್ ತೆಗಿಬಹುದು ಅಷ್ಟೇ ಸರ್. ಈಗ 15 ದಿನ ಯಾಕೆ ಗ್ಯಾಪ್ ಕೊಡ್ತೀರ? ಒಂದು 4-5 ದಿನ ಗ್ಯಾಪ್ ಕೊಟ್ಟು ಮತ್ತೆ ಸಾಕಾಣಿಕೆ ಮಾಡಕ್ ಆಗಲ್ವ? ಆಗಲ್ಲ ಆಗಲ್ಲ ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿ ಸುಣ್ಣ ಹಾಕತ್ಗೆ ಟೈಮ್ ಆಗ್ಬಿಡ್ತದೆ. ಆಮೇಲೆ ಒಂದು 6 ಬಾಕ್ಸ್ ಹಗ್ಗ ಇದು ಶೆಡ್ ಹಂಗಾರ ಚೆನ್ನಾಗಿ. ಈಗ ಸುಣ್ಣ ಅಂತಂದ್ರೆ ಏನು, ನೆಲದ ಮೇಲೆಲ್ಲ ಆರಡ್ತೀರ? ನೆಲದ ಮೇಲೆಲ್ಲ ಸುಣ್ಣ ಒಗಿತೀವಿ ಸರ್. ಈಗ ಸುಣ್ಣ ಹಾಕೋ ಉದ್ದೇಶ ಏನಂತೀರ ಅಶೋಕ್ ಅವರೇ? ಸುಣ್ಣ ಹಾಕೋ ಉದ್ದೇಶ ಏನಪ್ಪ ಅಂದ್ರೆ ಈಗ ಒಳಗೆ ನೆಲದಾಗ ಬ್ಯಾಕ್ಟೀರಿಯಾ ಯಾವ ಎಲ್ಲ ಸುಡ್ಲಿ ಅಂತ, ಜೀವಂತವಾಗಿರಬಾರ್ದು ಅಂತ, ಹುಳ ಎಲ್ಲ ಸಾಯಿದೇವತ ಅಂತ ಕ್ಲೀನ್ ಹಾಕ ಚೆಡ್ ಅಂತ ಸರ್. ಒಟ್ಟಾರೆ ನಿಮಗೆ ಕೋಳಿ ಸಾಕಾಣಿಕೆಯಿಂದ ಯಾವತ್ತು ಲಾಸ್ ಆಗಿಲ್ಲ? ಇಲ್ಲ ಲಾಸ್ ಏನಾಗಿಲ್ಲ ಸರ್. ಏನಪ್ಪ ಲಾಸ್ಗಿಂತ ಹೊಲಕ್ ಗೊಬ್ಬರ ಮೇನ್ ಸರ್, ಇದು ಬಂದಿಂದ ನಾವ್ ಹೊಲಗಳ ಬೆಳೆದ್ರದು, ಈ ಗೊಬ್ಬರ ಹಾಕಿಂದೇ ನಾವ್ ಹೊಲ ಬೆಳೆದ್ರದು. ಈಗ ಕೋಳಿ ಗೊಬ್ಬರ ಬಹಳಷ್ಟು ಫಲವತ್ತತೆ ಆಗಿರುತ್ತೆ ಅಂತ ಹೇಳ್ತಾರೆ, ಇದನ್ನೆಲ್ಲ ಕೋಳಿ ಗೊಬ್ಬರ ಯಾವ ಬೆಳೆಗೆ ನೀವು ಉಪಯೋಗ ಮಾಡ್ಕೊಳ್ತೀರಾ? ಈಗ ಎಲ್ಲಾವಕ್ಕ ಮೆಕ್ಕೆಜೋಳಕ್ ಹಾಕಿದೀವಿ, ಈಗ ಅಡಿಕೆಗೆ ಹಾಕಿದೀವಿ, ಇದನ್ನ ಹಾಕಿಂದೇ ನಾವ್ ಚೆನ್ನಾಗಿ ಬೆಳೆದ್ರದು ಸರ್. ಮೊದ್ಲೆಲ್ಲ ಬೆಳೀತಿದ್ದಿಲ್ಲ, ನಮ್ಮ ಹೊಲಗಳೇ ಬೆಳೀತಿದ್ದಿಲ್ಲ. ಈಗ ಕೋಳಿ ಗೊಬ್ಬರ ಹಾಕ್ತಿರಲ್ಲ ಅಡಿಕೆಗೆ, ಬೇರೆ ಯಾವ್ದು ರಾಸಾಯನಿಕ ಗೊಬ್ಬರ ಹಾಕಲ್ಲ ಹಂಗಾದ್ರೆ? ಇಲ್ಲ ಇಲ್ಲ, ಯಾವೇನೇನ್ ಟಚ್ ಮಾಡಿಲ್ಲ ಸರ್, ಹೊಲನು ಹೊಡೆದಿಲ್ಲ, ಬೇರೆ ಔಷಧಿನೂ ಹೊಡೆದಿಲ್ಲ ನಾವು. ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಕೃಷಿಯಲ್ಲಿ ಖರ್ಚು ಕಡಿಮೆ ಆಯ್ತಲ್ವಾ? ಈ ಗೊಬ್ಬರ ಇರೋದ್ರಿಂದ ಕಮ್ಮಿ ಖರ್ಚು ಕಾಯ್ತು. ಈಗ ಒಂದ್ ವರ್ಷದಲ್ಲಿ ನಿಮ್ಗೆ ಎಷ್ಟು ಲೋಡ್ ಬರುತ್ತೆ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಮೊದ್ಲೆಲ್ಲ ಒಂದು 25-30 ಲೋಡ್ ಬರುತ್ತ ಸರ್, ಇದ್ರ ಮಾಡ್ತಿದ್ವಲ್ಲ ಕಂಪ್ನಿ ಕೊಟ್ಟಿದ್ವಲ್ಲ ಅವಾಗ, ಈ ಕಮ್ಮಿ ಬರುತ್ತೆ ಈಗ ಒಂದು 15 ಲೋಡ್. ಈಗ 15 ಲೋಡ್ ಗೊಬ್ಬರ ಅಂತಂದ್ರೆ ಈಗ ಅಡಿಕೆ ಎಷ್ಟು ಎಕರೆ ಹಾಕಿದ್ರೆ ನೀವು? ಈಗಿರೋದು ಫಸ್ಲಿ ಬಂದ್ರೆ ಈಗ 1.5-2 ಎಕರೆ ಆಯ್ತು ಸರ್, ಅಲ್ಲಿ ಒಂದು 6 ಎಕರೆ ಹಾಕಿದ್ವಿ, ಈಗಿನ್ನು ಒಂದು 6-7 ತಿಂಗಳು ಆಯ್ತು ಹಾಕಿ. ಅಂದ್ರೆ ಎಲ್ಲಾ ಅಡಿಕೆ ಬೆಳೆಗೂ ನಿಮಗೆ ಸಾಕಷ್ಟು ಇದು ಕೋಳಿ ಗೊಬ್ಬರ ಸಿಗುತ್ತೆ? ಸಿಗುತ್ತೆ, ನಮ್ಮ ಹೊಲಗಳಿಗೆ ಮಸ್ತ್ ಆಗುತ್ತೆ ಗೊಬ್ಬರ. ಈಗ ಹೊರಗಡೆಯಿಂದ ನಾವು ಕೊಂಡ್ಕೊಂಬರಕಂತಂದ್ರೆ ಒಂದು ಲೋಡ್ ಎಷ್ಟು ಬೀಳುತ್ತೆ ಟ್ರ್ಯಾಕ್ಟರ್ಲಿ? ಟ್ರ್ಯಾಕ್ಟರ್ಲಿ ಈಗ 4-5 ಸಾವಿರ ಸರ್ ಒಂದು ಲೋಡು. ಈ ಕೊಡಲ್ ಈಗಲೇ ಗೊಳಲ್ಲೆ ಮತ್ತಲ್ಲಿ 7 ಸಾವಿರ ಅಂತಲೇ ಖಾಲಿ ಗೊಳಲ್ಲೇನೆ, ಕಷ್ಟ ಐತಿ ಗೊಬ್ಬರ ಕೊಂಡ್ಕೊಳಕ. ಈಗೆಲ್ಲ ನೀವು ಓನಾಗಿ ಸಾಕಾಣಿಕೆ ಮಾಡಿದ್ರಲ್ಲ ಕೋಳಿ ಸಾಕಾಣಿಕೆ, ಈಗ ಮಾರಾಟದೇನ್ ತೊಂದ್ರೆ ಆಗಲ್ಲ ನಿಮಗೆ? ಇಲ್ಲ ಮಾರಾಟದೇನ್ ತೊಂದ್ರೆ ಆಗಲ್ಲ, ಇಲ್ಲಿಗೆ ಬಂದು ತಗೊಂಡೋಗ್ತಾರೆ. ಕಂಪ್ನಿಯಾರಾದ್ರೂ ಇಲ್ಲಿಗೆ ಬರ್ತಾರೆ, ಓನಾಗಿ ಸಾಕಾಣಿಕೆ ಮಾಡಿದ್ರೆ ಬಂದು ತಗೊಂಡೋಗ್ತಾರೆ. ಓನಾಗಿ ಸಾಕಿ ಮಾಡಿದ್ರೆ ಇಲ್ಲಿಗೆ ಬರ್ತಾರೆ ಸಾವಿರ ಬಂದು ತಗೊಂಡೋಗ್ತಾರೆ. ಎಲ್ಲಿಂದ ಬರ್ತಾರೆ ನಿಮಗೆ ಕೋಳಿಯನ್ನ ಕೊಂಡ್ಕೊಂಡೋಗ? ಕೊಂಡ್ಕೊಂಡೋಗ ದಾವಣಗೆರೆ, ಹರಿಹರ, ಮುಂಡ್ರಿಗೆ, ಆಂಧ್ರದಲ್ಲ ಬರ್ತಾರೆ ಸರ್, ಹಂಗೇನಲ್ಲ ಎಲ್ಲ ಕಡೆ ಬರ್ತಾರೆ. ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಕೋಳಿ ನೋಡ್ತಾರ ಏನ್ ಅದ್ರಲ್ಲಿ ಯಾವ ರೀತಿ ಮಾಂಸ ಇದೆ ಅದನ್ನ ನೋಡಿ ಇದು ಮಾಡ್ತಾರ? ಇಲ್ಲ ಅದೇನಿಲ್ಲ ಸರ್, ಅದನ್ನೇನ್ ನೋಡಲ್ಲ, ಮೆಸೇಜ್ ಇವತ್ತೇನ್ ಮೆಸೇಜ್ ಆಗಿರ್ತಾ ಮೆಸೇಜ್ಗೆ ಒಂದ್ 5 ರೂಪಾಯಿ 2 ರೂಪಾಯಿ ಕಮ್ಮಿ ಮಾಡಿ ಕೇಳ್ತಾರ ಅಷ್ಟೇ ಸರ್. ಈಗ ಕೋಳಿ ದಷ್ಟೇ ಪುಷ್ಟಿ ಆಗಿದ್ರು ಅದೇ ರೇಟ್, ತೆಳ್ಳ ಇದ್ರು ಅದೇ ರೇಟ್, ಅದೇ ರೇಟ್, ಎಲ್ಲಾ ಅದೇ ರೇಟ್, ಒಂದೇ ರೇಟ್ ಹಾಕದವ್ರು. ಅವ್ರಿಗೇನು ಆ ರೇಟ್ ಇದು ಕೋಳಿ ಚೆನ್ನಾಗೈತಿ ಚೆನ್ನಾಗಲ್ಲ ಅಂತ ಕೇಳಲ್ಲ ಅವ್ರು. ಏನಾದ್ರೂ ಒಂದ್ ಸ್ವಲ್ಪ ಆಹಾರ ಜಾಸ್ತಿ ಕೊಟ್ರೆ ನೀರ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಬರುತ್ತಲ್ಲಿ? ಆಹಾರ ಕೊಡ್ಲಿದ್ರೆ ತೂಕ ಬರಲ್ಲ ಸರ್, ಕೋಳಿ ತೂಕ ಬರಲ್ಲ, ಬೆಂಡ್ ಆಗುತ್ತೆ. ಒಟ್ಟಾರೆ ಹೊಟ್ಟೆ ತುಂಬಾ ಆಹಾರ ಕೊಡ್ಬೇಕಾಗುತ್ತೆ, ಕೊಡ್ಬೇಕು, ಹಂಗಾದ್ರೆ ಚೆನ್ನಾಗ್ ಬರ್ತದೆ ತೂಕ. ಸೋಯಾನು ಮೆಕ್ಕೆಜೋಳ ಎಲ್ಲ ಒಂದೇ ಇದ್ರ ಕೊಟ್ರೆ ಚೆನ್ನಾಗ್ ಬರುತ್ತೆ, ಇಲ್ಲ ಅಂದ್ರೆ ನಾವ್ ಹೆಂಗ್ ಬೇಕಂಗ್ ಕೊಟ್ರೆ ತೂಕ ಬರಲ್ಲ ಸರ್, ಮತ್ತೆ ಲಾಸ್ ಹಾಕಿವಿ ನಾವು. ಒಟ್ಟಾರೆ ಏನನ್ಸುತ್ತೆ ಈ ಕೋಳಿ ಸಾಕಾಣಿಕೆ? ನಾವ್ ಇನ್ ಮಾಡಿದ್ದೆ ನಮಗೆ ಚೆನ್ನಾಗಾಯ್ತು ನೋಡ್ರಿ ಸರ್, ನಾವು ಮಾಡಿದ್ದೆ ನಾವು ಹೊಲಗಳಿಗೆ ಗೊಬ್ಬರ ಏರಿ ಹೊಲಗಳು ಸ್ವಲ್ಪ ಚೆನ್ನಾಗಿ ಬೆಳೆಯಕತ್ತಿಂದೆ ನಾವು ಇದರಿಂದ ಉತ್ತಮ ಪಾಡಾಗೈತಿ, ಕೋಳಿ ಇದ್ದಾನೆ ಚೆನ್ನಾಗಿದ್ವಿ ಅಂತ ಹೇಳ್ಬೋದು ನಾವು. ಈಗ ಅಂದ್ರೆ ಪ್ರಾರಂಭದಲ್ಲಿ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಪ್ರಾರಂಭದಿಂದ ಖರ್ಚು ಜಾಸ್ತಿ ಬರುತ್ತೆ, ಆಮೇಲೆ ನಮಗೆ ಅನುಕೂಲ ಆಗುತ್ತೆ. ಈಗ ಖರ್ಚಿಗೆ ಹಂಗ ಇದಾಗುತ್ತೆ ಬಂದ್ರೆ ಅದಾಗಿ ದುಡ್ಡು ರೇಟ್ ಸಿಕ್ಕರೆ, ಸಿಗ್ಲಿದ್ರೆ ಹೊಲಕ್ ಗೊಬ್ಬರ ಅಂತ ಚೆನ್ನಾಗಾಗುತ್ತೆ ಸರ್. ನಾವು ಮೇನ್ ಪ್ರಾಪರ್ ಗೊಬ್ಬರಕ್ಕಾಗಿನೇ ಮಾಡ್ತೀವಿ ಸರ್. ಈಗ ಒಂದ್ಸಲ ಶೆಡ್ ನಿರ್ಮಾಣ ಮಾಡಿದ್ರೆ ಸುಮಾರು ವರ್ಷ ಇರುತ್ತಲ್ವ, ಇದೇನು ಹಾಳಾಗಲ್ಲ? ಇಲ್ಲ ಜಲ್ದಿ ಏನು ಹಾಳಾಗಲ್ಲ ಸರ್, ಈಗಾರ 10 ವರ್ಷ ಆದ್ರೂ ಏನಾಗಿಲ್ಲ ಸರ್, ಇನ್ನೂ ಏನಾಗಲ್ಲ. ಇದು ಇಲ್ಲೆಲ್ಲ ಕರೆಂಟ್ ವ್ಯವಸ್ಥೆ ಇದೆಲ್ಲ ಮಾಡ್ಕೊಂಡಿದ್ರ? ಎಲ್ಲ ಮಾಡಿದ್ವಿ ಸರ್, ಕರೆಂಟ್ ವ್ಯವಸ್ಥೆ, ಮೀಟರ್ ಗೀಟರ್ ಎಲ್ಲ ಹಾಕ್ಸಿದ್ದೀವಿ ಸರ್. ಮೀಟರ್ ಯಾವಾಗ ಕೊಡ್ತೀರಾ ಅವಕ್ಕೆ? ಮೀಟರ್ ಅಂದ್ರೆ ಇವು ಸರ್ ಗ್ಯಾಸ್ ತಂದಿವಿ ಸರ್, ಈಗ ಸಾರಿ ತಂದ್ವಿ, ಸಾರಿ ಮೊದ್ಲೆಲ್ಲ ಸಾರಿ ಇಡ್ತಿದ್ವಿ, ಈಗ ಗ್ಯಾಸ್ ಮೀಟರ್ ತಂದಿವಿ ಸರ್, ಗ್ಯಾಸ್ನಾಗ ಇದು ಮಾಡ್ತೀವಿ ಸರ್. ಈಗ ಅಂದ್ರೆ ಅವಕ್ಕೆ ಹೆಚ್ಚು ಉಷ್ಣಾಂಶ ಬೇಕಂದಾಗ ಅದನ್ನ ಉಪಯೋಗ ಮಾಡ್ಕೊಂಡು, ಸಣ್ಣ ಮರಿ ಇದ್ದಾಗ ಒಂದು 8 ದಿನ ಬೇಕು ಸರ್, ಒಂದು 8 ದಿನ ಇಟ್ಕೊಳ್ಳೇಬೇಕು, ಆಮೇಲೆ ನಡೀತತ್ತೆ, ಏನೂ ಆಗಲ್ಲ. ಈಗ ಒಟ್ಟಾರೆ ಇದರಲ್ಲಿ ಲಾಭ ಗಳಿಸ್ಬೇಕು ಕೋಳಿ ಸಾಕಾಣಿಕೆಯಲ್ಲಿ ಅಂದ್ರೆ ಸಾಕಷ್ಟು ಅಂದ್ರೆ ಮುತುವರ್ಜಿಯಿಂದ ನೋಡ್ಕೊಳ್ಬೇಕಾಗುತ್ತೆ. ಮುತುವರ್ಜಿಯಿಂದ ನೋಡಿದ್ರೆ ನಮ್ಗೆ ಉಳಿಯತ್ ಸರ್, ಇಲ್ಲ ಹೆಂಗ್ ಬೇಕಂಗ್ ಮಾಡಿದ್ರೆ ಉಳಿಯಲ್ಲ, ಏನು ಉಳಿಯಲ್ಲ. ಶೆಡ್ ನಲ್ಲಿ ಕೋಳಿ ಬಿಟ್ಟು ನಾನು ಎಲ್ಲೇ ಸಿಟಿಗೆ ಹೋದೆ ಅಡ್ಡಾಡಿದೆ ಅಂದ್ರೆ ಆಗಲ್ಲ ಆಗಲ್ಲ ಆಗಲ್ಲ, ಇಲ್ಲೇ ಇರ್ಬೇಕು, ನೋಡ್ಕೊಂತ ಇರ್ಬೇಕು, ಹಂಗಾರ ಚೆನ್ನಾಗ ಅನುಕೂಲ ನೋಡ್ಕೊಂತಿದ್ರೆ. ಈ ಕೃಷಿಯಲ್ಲಿ ಯಾವ ರೀತಿ ನೀವು ಬದುಕು ಕಟ್ಕೊಂಡಿದ್ರ? ಕೃಷಿಯಲ್ಲಿ ಇದರಿಂದಲೇ ಚೆನ್ನಾಗಿರೋದು ಸರ್. ನಾವು ಗೊಬ್ಬರ ಹಾಕಿದ್ವಿ, ಆ ಗೊಬ್ಬರ ಒಳ್ಳೆ ಬೆಳೆ ಚೆನ್ನಾಗಿ ಬಂದ್ವು. ಮೆಕ್ಕೆಜೋಳ ಕಡಲೆ ಆಗಲಿ ಇನ್ನೊಂದಾಗಲಿ ಆತಾಗಲಿ ಈ ಬೆಳೆ ಹಾಕಿದ್ದೇ ಚೆನ್ನಾಗಿ ಬೆಳೆಯಕತ್ಕೊಂಡ್ವಿ. ಇಲ್ಲದ್ರೆ ಮೊದ್ಲೆಲ್ಲ ಏನು ಬೆಳೆನೇ ಇದ್ದಿಲ್ಲ ನಮ್ಮವು. ಮತ್ತೆ ಇದ್ರ ಜೊತೆಗೆ ಹಸು ಸಾಕಾಣಿಕೆ ಅಂತವೇನು ಮಾಡಿಲ್ಲ ನೀವು? ಹಸು ಸಾಕಾಣಿಕೆ ಮಾಡಿದ್ವಿ ಮೊದ್ಲಲ್ಲ, ಈಗ ಮಾಡೋರಲ್ಲ ನಾವಿಬ್ಬರು ಇಲ್ಲಿ ಅಲ್ಲಿ ಹೊಲ ನೋಡ್ಕೊಳ್ಳೋದಾಗಲ್ಲ ಅಂತ ಮನೆಗೆ ಒಂದೇ ಒಂದ್ ಇಟ್ಕೊಂಡಿವಿ ಸರ್. ಎಷ್ಟು ಜನ ನೀವು ಅಣ್ಣ ಸಂಬಂಧಿರು? ನಾವಿಬ್ಬರ ಇದೀವಿ ಸರ್. ಈಗ ತಂದೆ ತಾಯಿ ಎಲ್ಲ ಜೊತೆಗೆ ಇದ್ರ? ತಂದೆ ತಾಯಿ ಇಲ್ಲ ಸರ್, ತಂದೆ ತಾಯಿ ಚೀರ್ಕೊಂಡಿದ್ದಾರೆ, ಅಣ್ಣ ನಾನು ಇಬ್ಬರ ಜೊತೆಗೆ ಇದೀವಿ ಸರ್. ಅಣ್ಣ ತಮ್ಮಂದ್ರೆ ಇಬ್ರು ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಈಗ ಅಡಿಕೆ ಹಾಕಿದ್ರ, ಬೇರೆ ಮೆಕ್ಕೆಜೋಳ ಬೆಳೀತಾ ಇದ್ರ, ಸಾಕಷ್ಟು ಕೃಷಿ ಭೂಮಿ ಇದೆ, ಜೊತೆಗೆ ಉಪಕಸುಬಾಗಿ ಈ ಒಂದು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಿ ಅಂದ್ರೆ ಒಗ್ಗೂಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಒಗ್ಗೂಡಿ ಮಾಡಿದ್ರೆ ಚೆನ್ನಾಗಿ ಸರ್, ಒಬ್ಬೊಬ್ರು ಏನು ಮಾಡಕ್ಕಾಗಲ್ಲ ಸರ್. ಜೊತೆಗಿದ್ರೆ ಮಾಡಕ್ ಏನಾರು ಮಾಡಬಹುದು, ಇಲ್ಲ ಒಬ್ರು ಎಲ್ಲಿಗಾರು ಹೋದ್ರು ಒಬ್ರು ಇರ್ಬೋದು, ಈ ಒಬ್ರು ಇದ್ರೆ ಏನು ಮಾಡಕ್ಕಾಗಲ್ಲ ಸರ್. ಇಬ್ರು ನೀವು ಬೇರೆ ಬೇರೆ ಆಗಿದ್ರೆ ಇಷ್ಟೆಲ್ಲ ನೀವು ಕೋಳಿ ಸಾಕಾಣಿಕೆ ಮಾಡೋದು ಎಲ್ಲದನ್ನ ನೋಡ್ಕೊ ನಿಭಾಯಿಸ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ? ಆಗಲ್ಲ ಸರ್, ಒಬ್ರ ಕೈಲಿ ಆಗಲ್ಲ, ಇಬ್ಬರದ್ರಿಂದಲೇ ಎಲ್ಲ ಮಾಡಕ್ಕಾಗದ್ ಸರ್. ಈಗ ಪ್ರಾರಂಭದಲ್ಲಿ ಒಂದೆರಡು ಎಕರೆ ಅಡಿಕೆ ಮಾಡಿದ್ವಿ, ಮತ್ತೆ ಪುನಃ ಹೆಚ್ಚಿಗೆ ಹಾಕಿದ್ವಿ ಅಂತ ಹೇಳಿದ್ರ, ಈಗ ಯಾಕೆ ಅನಿಸ್ತು ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಅಡಿಕೆ ನಾಟಿ ಮಾಡ್ಬೇಕಂತ? ಈ ಕೂಲರ್ ಕಾಲಗೆ ಕೂಲರ್ನ ಇದು ಮಾಡೋದಾಗಲ್ಲ ಸರ್. ಈಗ ಈಗ ಅಡಿಕೆ ಆದ್ರೆ ಏನು ನಾವು ಹೊಲ ಹೊಡೆದ್ರೆ ಬಿಟ್ರೆ ಏನು ಬೆಳಿತಾವೆ, ಈಗ ಹಂಗಾಗಿ ಕೂಲರ್ ಸಮಸ್ಯೆ ಆಗಿ ಮತ್ತೆ ಹಾಕಿದ್ವಿ. ಅಲ್ಲ ಈಗ ಸಾಕಷ್ಟು ನಾವು ಅಡಿಕೆ ನಾಟಿ ಮಾಡಿದ್ರೆ ಈಗ ನೀರಿಂದ ಏನಾದ್ರು ಸಮಸ್ಯೆ ಆದ್ರೆ ಮುಂದೆ ಮಳೆ ಹಿಂಗೆ ಅಂತ ಹೆಂಗ್ ಹೇಳ್ತೀರ? ಹೆಂಗ ನೋಡ್ಬೇಕು ಸರ್, ಮಾಡ್ಬೇಕಂತ ಮಾಡಿದ್ದೀವಿ. ಕೆರೆ ಈಗ ಭರಮಸಾರ ಕೆರೆ, ಬಿದಿರಿಕೆರೆ ಕೆರೆ, ಯಲಗೋಡು ಕೆರೆ ಎಲ್ಲ ನೀರು ಬಂದವಲ್ಲ, ಆಮೇಲೆ ಸಂಗನಹಳ್ಳಿ ಕೆರೆ, ಹಂಗಾಗಿ ಎಲ್ಲ ಕೆರೆ ಇದ್ದ ಇರೋದ್ರಿಂದ ನೀರು ಫೇಲ್ ಆಗಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಹಾಕಿದ್ದೀವಿ ಸರ್. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ರೈತನ ಕೈ ಹಿಡಿಯೋದು ಅಡಿಕೆ ಬೆಳೆ ಅಂತ ಹೇಳ್ತೀರ? ಅಡಿಕೆ ಬೆಳೆ ಸರ್, ಅದು ಅದೇ ಈಗ ಖರ್ಚು ಇಲ್ಲದ ಸರ್. ಅದು ನಾವು ಹೊಲ ಹೊಡೆದ್ರೆ ಬಿಟ್ರೆ ಗೊಬ್ಬರ ಒಂದು ಹಾಕ್ಬಿಟ್ರೆ ಬೆಳಿತಾವೆ. ಕೂಲರ್ ಖರ್ಚು ಕಮ್ಮಿ, ಕೂಲರ್ ಇವತ್ತು ಬಾ ಅಂದ್ರೆ ಬೇರೆ ಬೆಳಿಗ್ಗೆ ಇವತ್ತು ಕೊಯ್ಯಕಂದ್ರೆ ಕೊಯ್ಯಕು, ಇದು ಹಂಗಾಗಲ್ಲ, ಇನ್ನು ಎರಡು ದಿನ ಬಿಟ್ಟು ಕೊಯ್ಯಬಿಡು ಅನ್ಬೋದು. ಈಗ ಅಡಿಕೆಯಲ್ಲಿ ಯಾವ್ದೇ ರೀತಿ ನೀವು ಬೇಸಾಯ ಕ್ರಮ ಮಾಡಲ್ಲ, ಭೂಮಿ ಉಳುಮೆ ಮಾಡಲ್ಲ ಅಂದ್ರ, ಮತ್ತೆ ಕಳೆ ಗಿಡಗಳನ್ನೆಲ್ಲ ಯಾವ ರೀತಿ ಅದನ್ನ ತೆಗಿತ್ರ? ನಾವ್ ಹಂಗ ಕಾಂಗ್ರೆಸ್ ಗಿಡ ಕೈಯಾಗ ಕೀಳ್ತೀವಿ ಅಷ್ಟೇ ಸರ್, ಎಂದ ಔಷಧಿನು ಹಿಂಗ ಕಳೆ ನಾಶಕನು ಹೊಡೆದ್ ನೋಡ್ರಿ ಸರ್. ನಾವು ಯಾಕೆ ಅನಿಸ್ತು ನಿಮ್ಗೆ ಯಾವ್ದೇ ಕಳೆ ನಾಶಕ ಹೊಡಿಬಾರ್ದು ಅಂತ? ಎಲ್ಲ ಅದ್ರ ಇದ್ದ ಹುಳ ಸಾಯ್ತೇವೆ ಅಂತ ಒಂದು ಇದ್ರ ಮೇಲೆ ನಾವು ಹೊಡಿಬಾರ್ದು ಅಂತ ಹೊಡೆದಿಲ್ಲ ಸರ್. ಅಂದ್ರೆ ಮಣ್ಣಿನ ಗುಣಮಟ್ಟ ನಾವು ಕಾಪಾಡ್ಬೇಕಂದ್ರೆ ಅಂದ್ರೆ ನಿಮ್ಮ ಒಂದು ಕೃಷಿ ಪದ್ಧತಿನೇ ಒಳ್ಳೇದು ಅಂತ ಹೇಳ್ತೀರ? ಒಳ್ಳೇದು, ಹೌದೌದು. ಹಂಗಾದ್ಕೆ ಅವು ಗಿಡ ಚೆನ್ನಾಗ್ ಬಂದವ ಸರ್, ಇಲ್ಲ ಅಂದ್ರೆ ಸರಿ ಬರ್ತಿದ್ದಿಲ್ಲ. ಅವು ಕೇಣಿ ಕೊಡ ಬದ್ಲು ನೀವೇ ಸ್ವಂತ ಬೇಯಿಸಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಗಳಿಸ್ಬೋದಲ್ಲ? ಮಾಡ್ಬೋದು ಸರ್, ನಾ ಮಾಡಕ್ಕ ಅದೇ ಕೂಲರ್ ಪ್ರಾಬ್ಲಮ್ ಸರ್ ಸರ್, ಹಂಗಾಗಿ ಕೇಣಿ ಕೊಡ್ತೀವಿ ಅಷ್ಟೇ. ಎಲ್ಲದು ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಕಷ್ಟ ಕಷ್ಟ ಒಲ್ಲದ್ ಮಾಡಕ್ಕಾಗಲ್ಲ, ಹಂಗಾಗಿ ನಾವು ಕೇಳಿ ಕೊಡ್ತೀವಿ ಸರ್. ಒಟ್ಟಾರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಕೃಷಿ ಕೆಲಸ ಮಾಡಂತವ್ರು? ಒಟ್ಟು 4 ದಿವಸ. ನಿಮ್ಮ ಮನೆಯವರು ಎಲ್ಲ ಸಾಕಷ್ಟು ಸಹಕಾರ ಕೊಡ್ತಾರೆ? ಸಹಕಾರ ಮಾಡ್ತಾರೆ. ಈಗ ಮಕ್ಕಳು ಕೃಷಿಗೆ ಏನ್ ಬರಲ್ಲ? ಇಲ್ಲ ಇಲ್ಲ, ಮಕ್ಕಳಿನ ಸಣ್ಣರು ಅವ್ರೇನು ಇದೇ ವ್ಯವಸ ಮಾಡ್ತಾರೆ? ವ್ಯವಸ ಮಾಡ್ತಾರೆ, ಅವ್ರೇನು ಸಣ್ಣರು ಬರಲ್ಲ ಸರ್. ಅಶೋಕ್ ಅವ್ರೆ, ಒಟ್ಟಾರೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ರ, ಅಡಿಕೆ ತೋಟ ಮಾಡ್ಕೊಂಡಿದ್ರ, ಸಾಕಷ್ಟು ಕೃಷಿ ಬೆಳೆಗಳನ್ನು ಬೆಳಿತಾ ಇದ್ರ, ಏನ್ ಅನ್ಸುತ್ತೆ ನಿಮ್ಗೆ ಈ ಕೃಷಿ ಜೀವನ? ಕೃಷಿ ಜೀವನ ಚೆನ್ನಾಗಾದ್ರೆ ಒಳ್ಳೆ ಚೆನ್ನಾಗಿ ಸರ್, ಒಳ್ಳೆ ಇಳುವರಿ ಬಂದ್ರೆ ಮಾಡಿದ್ರೆ ಏನ್ ಸಮಸ್ಯೆ ಆಗಲ್ಲ. ಈ ರೇಟ್ ಬಿದ್ದು ಅವದ್ದ ಆದ್ರೆ ಅವಾಗ ಇದೇನ್ ಸಮಸ್ಯಪ್ಪ, ಎಲ್ಲ ಮಾಡಿದ್ದೆಲ್ಲ ಈಗ ಒಂದು 6 ನೀರುಳ್ಳಿ ಹಾಕಿದ್ವಿ ಸರ್, ಒಂದು ಎಲ್ಲ ಹಂಗ ಬಾಂಡ್ ಹೊಡೆದ್ಬಿಟ್ಟಿವಿ, 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ, 1 ರೂಪಾಯಿ ಬರ್ಲಿಲ್ಲ. ಹಿಂಗಾದ್ರೆ ರೈತರ ವಜೆ. ಅಂದ್ರೆ ಮಳೆ ಹೆಚ್ಚಾಗಿ ನಿಮಗೆ ಈರುಳ್ಳಿ ಬೆಳೆ ಲಾಸ್ ಆಯ್ತು? ಲಾಸ್ ಆಯ್ತು, ಹಂಗಾಗಿ ಭಾರಿ ಸಮಸ್ಯೆ. ಹಂಗಾದ್ರೆ ಬೆಳೆದ್ರೆ ಏನು ಕೃಷಿ ಜೀವನದಾಗ ಏನು ಆರಾಮ್ ನೆಮ್ಮದಿ ಇರ್ಬೋದು, ಬೆಳೆಲಿಲ್ಲದ್ರೆ ಬರ್ತದ ನೋಡ್ರಿ ಸರ್. ಈಗ ಸಾಕಷ್ಟು ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ, ಯಾವುದೇ ಹೆಚ್ಚು ಕೆಮಿಕಲ್ ಅಂದ್ರೆ ಕ್ರಿಮಿನಾಶಕಗಳನ್ನ ಬಳಸದೆ ಅಚ್ಚುಕಟ್ಟಾದ ಒಂದು ಕೃಷಿ ಬದುಕನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಸಾಕಷ್ಟು ನಿಮಗೆ ಈ ಕೃಷಿಯಲ್ಲಿ ಆದಾಯ ತಂದ್ಕೊಟ್ಟಿದೆ ಅನ್ನಂಗಾಯ್ತು. ಆದಾಯ ತಂದ್ಕೊಟ್ಟಿತ್ತು. ಒಳ್ಳೇದು ಅಶೋಕ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಹಾಗೂ ಕೃಷಿಗೆ ಉಪಕಸವಾಗಿ ಈ ಒಂದು ಕೋಳಿ ಸಾಕಾಣಿಕೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೂ ಕೋಳಿ ಸಾಕಾಣಿಕೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಬಸ್ತಿಹಡಿಯ ಕೃಷಿಕ ವೈಎನ್ ಅಶೋಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀಂ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜಿ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೆ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಇನ್ನು ಮುಂದೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕಡಲೆಕಾಳು ಕನಿಷ್ಠ 4,590 4,636 ರೂಪಾಯಿಗಳು, ಹರಳು ಬೀಜ 6,731 6,813 ರೂಪಾಯಿಗಳು, ಅಲಸಂದೆ ಕನಿಷ್ಠ 6,669 ರೂಪಾಯಿಗಳಿಂದ ಗರಿಷ್ಠ 6,966 ರೂಪಾಯಿಗಳು, ನೆಲಗಡಲೆ 4,819 ಗರಿಷ್ಠ 8,069 ರೂಪಾಯಿಗಳು, ಜೋಳ ಕನಿಷ್ಠ ಮತ್ತು ಗರಿಷ್ಠ 1,969 ರೂಪಾಯಿ, ಮೆಕ್ಕೆಜೋಳ 1,051 ರೂಪಾಯಿಗಳಿಂದ 2,135 ರೂಪಾಯಿಗಳು, ರಾಗಿ ಕನಿಷ್ಠ ಮತ್ತು ಗರಿಷ್ಠ 2,281 ರೂಪಾಯಿಗಳಾದರೆ ಸೂರ್ಯಕಾಂತಿ 4,966 ರೂಪಾಯಿಗಳಿಂದ 7,410 ರೂಪಾಯಿಗಳು. ಇದು ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಪ್ರಭೇದ ಡಿಸಿಎಚ್ ಇದರ ಬೆಲೆ ಕನಿಷ್ಠ 3,009 ರೂಪಾಯಿಗಳಿಂದ 8,642 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 45,199 ರೂಪಾಯಿಗಳಿಂದ 46,899 ರೂಪಾಯಿಗಳು, ಕರಿಮೆಣಸು 41,129 ರೂಪಾಯಿಗಳಿಂದ 46,506 ರೂಪಾಯಿಗಳು. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು ಆಸ್ತಮಾ ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್ ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್ ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನು ಕೇಳ್ತಾ ಇದ್ದೀರಾ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 4,539 ರೂಪಾಯಿಗಳಾದರೆ ಹುರುಳಿಕಾಳು 5,301 ರೂಪಾಯಿಗಳಿಂದ 5,409 ರೂಪಾಯಿಗಳು, ಮೆಕ್ಕೆಜೋಳ 1,940 2,180 ರೂಪಾಯಿಗಳು, ತೊಗರಿಬೇಳೆ 5,300 ರೂಪಾಯಿಗಳಿಂದ 6,309 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ 6,790 ರೂಪಾಯಿಗಳಿಂದ 7,172 ರೂಪಾಯಿಗಳು, ಸಜ್ಜೆ ಕನಿಷ್ಠ 2,401 ರೂಪಾಯಿಗಳಿಂದ ಗರಿಷ್ಠ 2,989 ರೂಪಾಯಿಗಳು, ಕಡಲೆಕಾಳು 4,349 4,627 ರೂಪಾಯಿಗಳು, ಉದ್ದಿನಕಾಳು ಕನಿಷ್ಠ ಮತ್ತು ಗರಿಷ್ಠ 6,709 ರೂಪಾಯಿಗಳಾದರೆ ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 7,578 ರೂಪಾಯಿಗಳು, ಉರುಳಿಕಾಳು ಇದರ ದರ 5,350 5,527 ರೂಪಾಯಿ, ಜೋಳ 1,650 ರೂಪಾಯಿಗಳಿಂದ 2,969 ರೂಪಾಯಿ, ಮೆಕ್ಕೆಜೋಳ 1,456 ಗರಿಷ್ಠ 2,217 ರೂಪಾಯಿ, ನವಣೆ 2,769 ರೂಪಾಯಿಗಳಿಂದ 3,061 ರೂಪಾಯಿಗಳು. ರಾಗಿ 2,627 ರೂಪಾಯಿಗಳು, ಇದು ಇದರ ಕನಿಷ್ಠ ಮತ್ತು ಗರಿಷ್ಠ ದರ. ಸೂರ್ಯಕಾಂತಿ 5,151 ರೂಪಾಯಿಗಳಿಂದ 5,961 ರೂಪಾಯಿಗಳು, ತೊಗರಿ 112 ರೂಪಾಯಿಗಳಿಂದ 7,169 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ದರವನ್ನ ಕೇಳಿದಿರಿ. ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ? ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ